ಇದ್ದಾರೆ ಗೊತ್ತಾ, ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಲ್ಲಪ್ಪ ಕೇರೂಜಿ ಅವರೊಂದಿಗೆ ಸಮಗ್ರ ಕೃಷಿ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ಶರಣಬಸವ ಚೋಳಿಯನ್. ಆಕಾಶವಾಣಿ ಧಾರವಾಡ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಸವದತ್ತಿ ತಾಲೂಕು ತಗ್ಗಿಹಾಳ ಗ್ರಾಮದ ಮಲ್ಲಪ್ಪ ನಾಗಪ್ಪ ಕೆರೋಜಿ ಮುತ್ತಣ್ಣ ಹಾಗೂ ಸೋಮಲಿಂಗಪ್ಪ ಅವರೊಡನೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ರೈತ ಬಾಂಧವರೇ ನಮಸ್ಕಾರ. ರೈತ ಮಿತ್ರರೇ, ಇವತ್ತು ಕೃಷಿ ಅನ್ನೋದು ಒಂದು ಉದ್ಯಮ ಆಗಬೇಕಾಗಿದೆ. ಎಷ್ಟೋ ಜನ ತಿಳ್ಕೊಂಡಾರ ಕೃಷಿ ಅನ್ನೋದು ಒಂದು ಪಾರ್ಟ್ ಟೈಮ್ ಜಾಬ್ ಅಂತ. ಹಂಗಲ್ಲದು, ಕೃಷಿಯನ್ನು ನಾವು ಬದುಕು ಅಂತ ತಗೊಂಡಾಗ ಮಣ್ಣು ಹೇಗಿದೆ, ಮತ್ತು ನಮ್ಮ ಸಸಿಗಳು ಹೆಂಗಿದಾವು, ಮತ್ತು ನಮ್ಗೆ ಅದರಿಂದ ಕಾಲಕಾಲಕ್ಕೆ ಇಳುವರಿ ಹೆಂಗೆ ಬರ್ತದೆ, ಮತ್ತು ಏನೇನು ತೊಂದರೆ ಇದ್ರೆ ರೋಗ ಇದ್ರೆ ಅದನ್ನು ಹೆಂಗೆ ನಿವಾರಣೆ ಮಾಡಬೇಕು, ಮತ್ತು ಅದಕ್ಕೆ ಬೇಕಾದಂಥ ಗೊಬ್ಬರ, ಮಣ್ಣಿಗೆ ಒಂದು ಅನಾರೋಗ್ಯ ಬರಬಾರ್ದು. ಯಾಕಂದ್ರೆ ಸಾಕಷ್ಟು ರಾಸಾಯನಿಕಗಳು ಹಾಕಿ ಯೂರಿಯಾ ಹಾಕಿ ಇವತ್ತು ನಮ್ಮ ಮಣ್ಣಿಗೆ ಅನಾರೋಗ್ಯ ಆಗಿದೆ. ಅತನ ಕಡೆ ಅಂತೂ ಕಬ್ಬು ಸಹಿತ ಬೆಳಿಲಿಕ್ಕೆ ಆಗುದಿಲ್ಲ, ಅಷ್ಟು ಸವಳು ಜವಳಾಗಿದೆ. ಆಗ ನಾವೇನು ಮಾಡಬೇಕು ಅಂದರೆ ನಮ್ಮ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನಮ್ಮ ಮನೆ ಕೂಡ ಆರೋಗ್ಯವಾಗಿರ್ತದೆ. ಇದು ನಾವು ನೆನ್ಪಿಟ್ಕೊಳ್ಳೋಣ. ಇವತ್ತು ಸಾಕಷ್ಟು ಜನ ಕೃಷಿ ಮಾಡ್ತಾ ಇದ್ದಾರೆ, ಅದರೊಳಗೆ ಯಶಸ್ವಿಯಾಗೋರು ಭಾಳ ಕಡಿಮೆ. ಯಾಕಂದ್ರೆ ಖರ್ಚು ಭಾಳ ಮಾಡ್ತಾರೆ. ಇವತ್ತು ಎಷ್ಟೋ ಕೃಷಿ ಕುಟುಂಬದಲ್ಲಿ ಎತ್ತಿಲ್ಲ, ಅವರು ಹೊರಗಿನಿಂದ ಬಾಡಿಗೆ ಎತ್ತು ತೊಗೊಂಡ್ಬರ್ತಾರೆ, ಅವ್ರಿಗೆ ಕೊಡಬೇಕು, ಮನೆಯೊಳಗೆ ತಿಪ್ಪಿ ಗೊಬ್ಬರ ಇಲ್ಲ, ಹೀಗಾಗಿ ರಾಸಾಯನಿಕ ಗೊಬ್ಬರನ ಹಾಕಬೇಕು, ಅದಕ್ಕೂ ದುಡ್ಡು ಕೊಡಬೇಕು, ಹೀಗಾಗಿ ಖರ್ಚು ಭಾಳ ಆಗ್ತದೆ. ಆದರೆ ಇಳುವರಿ ಮಾತ್ರ ಅತಿವೃಷ್ಟಿ ಅನಾವೃಷ್ಟಿ ಬಂದಾಗಂತೂ ಏನೂ ಬರೋದೇ ಇಲ್ಲ. ಹೀಗಾಗಿ ಅವರು ಸರ್ಕಾರದ ವಿಮೆಯನ್ನು ದಾರಿ ನೋಡಬೇಕಾಗ್ತದೆ. ಆ ದೃಷ್ಟಿಯಿಂದ ಕೃಷಿಯನ್ನು ನಾವು ಪರಿಪೂರ್ಣವಾಗಿ ನಂಬಬೇಕು, ಅದರಲ್ಲಿ ನಾವು ಬದುಕು ಸಾಗಿಸ್ಬೇಕು ಅಂತಂದ್ರೆ ಅದಕ್ಕೆ ಏನು ಬೇಕೋ ಅದನ್ನು ವೈಜ್ಞಾನಿಕವಾಗಿ ಮಾಹಿತಿ ತಿಳ್ಕೋ. ಈಗ ಸಾಕಷ್ಟು ರೈತ ಸಂಪರ್ಕ ಕೇಂದ್ರಗಳದವು, ಕೃಷಿ ವಿಜ್ಞಾನ ಕೇಂದ್ರಗಳದವು, ವಿಶ್ವವಿದ್ಯಾಲಯಗಳದವು. ಯಾರು ನಿಮ್ಮ ಚಲೋ ಮಾಡ್ತೀರಂತ ಪ್ರಾಮಾಣಿಕತೆ ಅಂತ ಹೋಗಿ ಹೇಳಿದ್ರೆ ನಿಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಇಷ್ಟನ್ನ ಒಂದು ಪೀಠಿಕೆಯಾಗಿ ತಗೊಳ್ತಾ ಇವತ್ತು ನಮ್ಮ ಜೊತೆಗೆ ಯಶಸ್ವಿ ರೈತರಿದ್ದಾರೆ, ಸವದತ್ತಿ ತಾಲೂಕು ತೆಗ್ಗಿಹಾಳದ ಗ್ರಾಮದ ಮಲ್ಲಪ್ಪ ನಾಗಪ್ಪ ಕೆರೋಜಿ ಅವರು, ತುಳಜನ್ನ ಅವರಂತಾನೆ ಅವರು ಹೆಚ್ಚು ಜನಜನಿತರು. ಮಲ್ಲಪ್ಪ ಅವರು ಸಮಗ್ರ ಕೃಷಿ ಮಾಡಿ ಯಶಸ್ವಿಯಾಗ್ಯಾರ. ಸಮಗ್ರ ಕೃಷಿ ಯಾಕೆ ಮಾಡ್ಬೇಕಂದ್ರೆ ಒಂದಿಲ್ಲ ಅಂದ್ರೆ ಇನ್ನೊಂದು ಇರ್ಬೇಕಲ್ಲ, ಅಂದ್ರೆ ಯಾವಾಗಲೂ ಕೂಡ ನಮಗೆ ಒಂದು ಸೆಕ್ಯೂರಿಟಿ, ಒಂದು ಸುರಕ್ಷತೆ ಅನ್ನೋದು ಬಹಳ ಮುಖ್ಯ. ಇವತ್ತು ಎಷ್ಟೋ ಖರ್ಚು ಮಾಡ್ತೀವಿ, ಏನು ಬಂದಿಲ್ಲ ಅಂದ್ರೆ ಆಮೇಲೆ ಮುಂದೆ ಕೃಷಿ ಮಾಡೋದು ಬ್ಯಾಡ್ ಅನಿಸುತ್ತೆ. ಅದನ್ನ ಮನಗೊಂಡು ಇವರು ತುಂಬಾ ವೈವಿಧ್ಯಮಯವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಆತ್ಮೀಯ ರೈತ ಬಾಂಧವರು, ನಿಮ್ಮೆಲ್ಲರ ಪರವಾಗಿ ಮಲ್ಲಪ್ಪ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಮಲ್ಲಪ್ಪ ಜೊತೆಗೆ ಅವರ ಅಣ್ಣನ ಮಗ ಮುತ್ತಣ್ಣನೂ ಇದ್ದಾರೆ. ಅವ್ರದ್ದು ಅವಿಭಕ್ತ ಕುಟುಂಬ, ಎಲ್ಲರೂ ಕೂಡಿ ಕೆಲಸ ಮಾಡಕ್ಕೆ ಸಾಧ್ಯ ಆರ ಶಕ್ತಿ ಬಹಳ. ಜೊತೆಗೆ ಸೋಮಲಿಂಗಪ್ಪ ಅವರು ಇದ್ದಾರೆ, ಅವರು ಎಕ್ಸ್ ಸರ್ವಿಸ್ ಮ್ಯಾನ್. ಅವರು ಒಬ್ಬ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿ ಭಾರತೀಯ ಸೇನೆಯೊಳಗೆ ಶಿಸ್ತನ್ನು ಕಲ್ಕೊಂಡು ಬಂದಾರ. ಅವರು ಕೃಷಿಯೊಳಗೆ ಶಿಸ್ತು ಹೆಂಗಿರ್ತದೆ ಅನ್ನೋದನ್ನು ಮಲ್ಲಪ್ಪ ಅವರಿಂದ ನೋಡಿ ಅವರು ತಿಳ್ಕೊಂಡಾರ. ಈ ಒಂದು ಕುಟುಂಬದ ಸದಸ್ಯರನ್ನ ನಾವು ಒಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಮಲ್ಲಪ್ಪ ಅವರೇ ನಿಮಗೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ಮುತ್ತಣ್ಣ ನಿಮಗೂ ಕೂಡ, ಸೋಮಲಿಂಗಪ್ಪ ಅವರೇ ನಿಮ್ಮ ನೋಡಿದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಒಬ್ಬ ರೈತರಾಗಿ ಯಶಸ್ವಿಯಾಗಿರಿ. ರೈತ ಅಂದ್ರೆ ಏನು ತಿಳ್ಕೊಂಡ್ವಿ ಅಂದ್ರೆ ದೇಶದ ಬೆನ್ನೆಲುಬು, ಅನ್ನದಾತ ಅಂತೀವಿ ನಾವು. ರೈತ ಒಕ್ಕಿದ್ರೆ ದೇಶ ಒಂಥರ ಖುಷಿಯಿಂದ ಇರ್ಲಿಕ್ಕೆ ಅದಕ್ಕೆ ನಿಮ್ಮ ಒಂದು ಕಾಣಿಕೆ ಬಹಳ ಅದ. ಮತ್ತೆ ಈ ಒಂದು ಸಮಗ್ರ ಕೃಷಿ ಒಳಗ ನೀವು ಯಶಸ್ವಿ ಆಗಿರಂತೆ ಅಂದ್ರಲ್ಲ ಸರ್, ಏನು ಇದ್ರ ಕತೆ? ಸರ್, ನಾವು ಮೊದಲೇ ಕುರಿ ಕಾಯ್ಕೋತ ಬಂದಾವ ಸರ್. ನಾವು 22 ವರ್ಷ ಕುರಿ ಕಾದ್ರೆ ನಮ್ಗೆ ಅಡ್ಡಾಡಕ ನೀರಕ್ಕಾಗಿ ಹೊಲಕ್ಕೆ ಇಳಿದ್ರಿ. ರೈತಕ್ಕೆ ರೈತಕ್ಕೆ ಇಳಿದ್ರಿಂದ ಗೋವಿನ ಜೋಳ, ಗೋಂಜಾಳ, ಕಬ್ಬ, ನಾವು ಸಮಗ್ರ ಕೃಷಿ ಮಾಡೋಣ. ನಾವು ಒಂದು ಬೆಳೆಯಲ್ಲ ಒಂದು ಬೆಳೆಯಾಗ ನಾವು ಲಾಭ ತಗೋಣ. 4 ಮಂದಿಗೆ ಮತ್ತೆ ಅವ್ರನ್ನ ತುತ್ತ ಸಿಗ್ತೈತಿ. ಮುಂದೆ ರಾಸಾಯನಿಕ ಬಿಡುನು. ನಾವು ಅಲ್ಲೇ ಅಲ್ಲೇ ಟ್ರೈನಿಂಗ್ ಹೋಗಿ ಕಲ್ಕೊಂಡ್ರೆ ಸರ್, ಕರ್ದಲ್ಲಿ ಹೋಗಿ ಎಲ್ಲ ಟ್ರೈನಿಂಗ್ ತಗೊಂಡ್ ಸರ್. ಟ್ರೈನಿಂಗ್ ತಗೊಂಡ್ರೆ ನಾವು ಪೂರ ರಾಸಾಯನಿಕ ಬಿಟ್ಕರ ಸಮಗ್ರ ಕೃಷಿಗೆ ಇರೋದಕ್ಕಾರ ಕೆಮಿಕಲ್ ಹಾಕಲ್ದ ನಾವು ಜೀವಾಮೃತ ಗೋಪೃತ ಅಮೃತ ಎಲ್ಲ ಮಾಡ್ಕೊಂತ ಹೊಂಟೇನೆ ಸರ್. ನಾವು ಈಗ ನೀವು ರಾಸಾಯನಿಕ ಉಪಯೋಗ ಮಾಡಿದ ನಂತರ ನಾವು ಹೊಲವನ್ನ ಸಾವಯವ ಮಾಡಬೇಕು ಅಂದ್ರೆ ಅದಕ್ಕೆ ಸಮಯ ಬೇಕಾಗ 5 ವರ್ಷ ನಂತರ ಆಗತ್ರಿ. ಇನ್ನೂ ಇಂಪ್ರೂವ್ ಆಗಲ್ಲ ಸರ್. ಮಣ್ಣು ಪರೀಕ್ಷೆಗೆ ಕೊಟ್ಟನ್ರಿ, ಇನ್ನೂ ಬೋರಾನ ಜಿಂಕ ಎಲ್ಲ ಕಡಿಮೆ ಅದ ಸರ್. ಅದು ಇನ್ನೂ ಮೆಂಟಿಫೈ ಮಾಡ್ಕೋಬೇಕು ಸರ್. ನಾವು ಮೆಂಟಿಫೈ ಅಂದ್ರೆ ಮ್ರಿಂಚಿಂಗ್ ಮಾಡ್ಕೋಬೇಕ್ರಿ, ಎರೆಹುಳು ಗೊಬ್ಬರ ಹೆಚ್ಚು ಮಾಡ್ಕೋಬೇಕ್ರಿ. ಇವೆಲ್ಲ ಗೊಬ್ಬರ ಹೆಚ್ಚು ಮಾಡ್ಕೋದ್ರೆ ಎಲ್ಲ ಬೋರಾನ ಜಿಂಕ ಹೆಚ್ಚಾಗ ಹಾಕವ್ರಿ ಸರ್. ನೋಡಿ, ನೀವು ತರಬೇತಿ ತೆಗೆದುಕೊಂಡದಕ್ಕೆ ನಿಮ್ಗೆ ಇಷ್ಟೆಲ್ಲ ಮಾಹಿತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೃಷಿಕರಿಗೆ ತರಬೇತಿ ಅವಶ್ಯಕತೆ. ಇವತ್ತು ನೀವು ಸಮಗ್ರ ಕೃಷಿ ಮಾಡಿರಲ್ಲ, 12 ಎಕರೆ ಹೊಲ ಅದ ನಿಮ್ಗೆ, ಅದ್ರೊಳಗೆ ಏನೇನ್ ಮಾಡ್ರಿ, ಹೆಂಗ್ ನೀವು ಶುರು ಮಾಡಿದ್ರಿ ಸರ್? ಮೊದಲೇ ನಾವು ಕಬ್ಬಿನಾಗ ಇದ್ರಿ. ನಮ್ಮ ತಮ್ಮಾರ್ ಏನಂದ್ರಿ, ಇಲ್ಲಪ್ಪ ನಾವು ಒಂದ್ ಸ್ವಲ್ಪ ಎದ್ರಾಗಾರ ಬ್ಯಾರೆ ಇದು ಮಾಡ್ರಿ. ಈಗಿನ ಇದ್ರಾಗ ಒಂದ ಬೆಳೆಯಾಕ ಕುಂತ್ರ ಕೆಲಸ ಹೋಗಲ್ಲ. ಬ್ಯಾರೆ ಬೇರೆ ವೆರೈಟಿ ಮಾಡ್ರಿ, ಒಂದ್ ಬಿಟ್ಟು ಒಂದ್ ಮಾಡ್ಕೊಂತ ಹೂನ್ ಅಂತೇಗಾರ್ರಿ. ನಾವು ಪರಕ್ಕೆ ಬೇರುಗಡೆ ಹಚ್ಚಿವ್ರಿ ಸರ್. ಅದು ಜೀವಲಾಸ ಅಂತೇಳಿರಿ. ಅದು 3 ಎಕರೆ ಹಚ್ಚಿವ್ರಿ. 3 ಎಕರೆ ಅಂದ್ರೆ ಅದ್ರಾಗ ನಾವು ಫಸ್ಟ್ ಪೈಲಕ್ಕೆ ಎಲ್ಲ ಬೆಳಿ ಮಾಡಿವ್ರಿ. ಹೂ ಹಚ್ಚಿವ್ರಿ, ಮೆಣಸಿನ ಗಿಡ ಹಚ್ಚಿವ್ರಿ, ಪಪ್ಪಾಳಿ ಹಚ್ಚಿವ್ರಿ. ಅದ್ರಾಗ 2 ವರ್ಷ ರೀ. 2 ವರ್ಷ ಮ್ಯಾಗದ ಇಳುವರಿ ಸ್ಟಾರ್ಟ್ ಆದ್ರಿ. ಇಳುವರಿ ನಮ್ದು ವರ್ಷಕ್ಕೆ ಆದಾಯ ಚಲೋ ಕೊಡತ್ರಿ. ಅದ್ರಾಗ ಅದು 3 ಎಕರೆ ಅದ್ರಿ. ಆ ನಂತರ ನೆಕ್ಸ್ಟ್ ಶುಂಠಿ ರೀ. ಶುಂಠಿ ಹಚ್ಚಿವ್ರಿ. ಅದ್ರ ಒಂದ್ ಸ್ವಲ್ಪ ಕೊರೋನಾ ಟೈಮ್ದಾಗ ಒಂದು ರಿಪೀಟ್ ಆತ ಸರ್. ಅದು ರಿಪೀಟ್ ಆಗಂತಲ್ರಿ. ಅದು ನೆಕ್ಸ್ಟ್ ಈಗ ಮತ್ತೆ ಕಾರ್ಡ್ ಬದ್ನಿ ಮಾಡಿ ಸರ್. ಕಾರ್ಡ್ ಬದ್ನಿ ಅದು ಒಳ್ಳೆ ಸೊಲ್ಯೂಷನ್ ಕೊಡ್ತಾರೆ ನಮ್ಗದು. ಅದು ಕ್ರಾಸಿಂಗ್ ಮಾಡಿದ್ರು. ಅದನ್ನ ಕಾರ್ಡ್ ಬದ್ನಿದ್ರಿ, ಹೈಬ್ರಿಡ್ ಬದ್ನಿ ಕ್ರಾಸಿಂಗ್ ಮಾಡಿವ್ರಿ. ಅದನ್ನ 10 ಗುಂಟೆ ಹಚ್ಚಿವ್ ಸರ್. 10 ಗುಂಟೆ ಹಚ್ಚಿರಿ. ಒಬ್ರು ಮೀಡಿಯಾ ಚಾನಲ್ ಎದ್ರ ಅವ್ರು ಬಂದ ಕರ್ರಿ, ಅದನ್ನ ವಿಡಿಯೋ ಮಾಡ್ಕೋದ್ರಿ. ಅದು ಪೂರ ವೈರಲ್ ಆಗೈತೆ ಸರ್. 1 ವಾರ 3 ಕೆಜಿ ಕೊಡ್ತಾರೆ ಅದು ಗಿಡ. ಹಂಗಾಗಿ ವೈರಲ್ ಆಗೈತ್ರಿ. ಎಲ್ಲರೂ ಫೋನ್ ಹಾಸ್ತಾರ ನನಗೆ. ಅವ್ರು ನೋಡ್ರಿ ಮಲ್ಲಪ್ಪ ಅವ್ರ, ಒಂದ್ 8-10 ವರ್ಷ ಕಷ್ಟಪಟ್ಟದಕ್ಕೆ ಇವತ್ತ ನಿಮ್ಗೆ ಸಾಕಷ್ಟು ಭರಪೂರ ಇಳುವರಿ ಬರ್ಲಿಕ್ಕೆ. ಮುಖ್ಯವಾಗಿ ಅಂತಂದ್ರ ಈಗ ನೋಡ್, ಕಬ್ಬು ಬೆಳೆದ್ರ ಅದಕ್ಕೆ ಬಾಳ ಕೆಲಸ ಇಲ್ಲ. ಹೌದು ಸರ್. ಹಾಕ್ಬಿಡುದು. ಆಮೇಲೆ ಅವ್ರ ಏನ್ ಮಾಡ್ತಾರೆ ಜನ ಅಂದ್ರ, ಸಾಕಷ್ಟು ಯೂರಿಯಾ ಗೊಬ್ಬರ ಹಾಕಿ. ಹೌದ್ರಿ. ಬಹಳ ಹಾಕಿ ಹಾಕಿ ಇವತ್ತ ಮಣ್ಣು ಸವಳು ಜವಳ ಆಗ್ಯದ. ಮತ್ ನೀರ್ ಬಹಳ ಇದ್ರಂತೂ ಹಂಗ ನೀರ್ ಹಂಗ ಬಿಡ್ತಾರ, ಅದನ್ನ ಹರಿಯಕ ಬಿಡುದಿಲ್ಲ. ಹಿಂಗಾಗಿ ಫಲವತ್ತಾದ ಮಣ್ಣು ತಾನ ಕೊಚ್ಕೊಂಡು ಹೋಗ್ಬಿಡ್ತದ. ಮಣ್ಣಿನೊಳಗೆ ಇವತ್ತ ಸತ್ವ ಬಹಳ ಕಡಿಮೆ ಅದ. ಆಮೇಲೆ ಇನ್ನೊಂದ್ ಏನ್ ಮಾಡ್ತಾರೆ ಗೊತ್ತೇನ್ರಿ, ಕಬ್ಬನ್ನ ಅದು ಸುಡ್ತಾರ. ಭೂಮಿ ತಾಯಿಗೆ ಈಗ ಬೆಂಕಿ ಹಾಕಿದ್ರೆ ಅಲ್ಲಿ ಒಳಗಿನ ಎರೆಹುಳು ಏನಾಗಬೇಕು, ಸೂಕ್ಷ್ಮ ಜೀವಿಗಳು ಇರ್ತಾವ ಮಣ್ಣಾಗ, ಅವು ಸತ್ವ ಬಿಡ್ತಾವ. ಮಣ್ಣಿನಲ್ಲಿ ಜೀವನ ಉಳಿದಿಲ್ಲ. ಸದ್ದ ನಮ್ಮ ಹೊಲ ನೋಡಬಹುದು ಸರ್. ನೀವು ಮಣ್ಣು ಹಿಡಿದ್ರೆ ಚಾಪುಡಿ ಸೇಮ್ ಆಗೈತೆ ನಮ್ದು. ಈಗ 4 ವರ್ಷದ ಬೆಳೆಯೋದು ಸದಿ ಅದ್ರಾಗ ಬಿಟ್ಟನ ಸರ್. ನಾ 4ನೇ ಬೆಳೆಯತ್ರಿ ಚಾಪುಡಿ ನೋಡ್ರ ಅದ್ ನೋಡಂಗಿಲ್ರಿ. ಮಡವಾಳ ಕಟ್ಟಿಸಿದಾಗ ಎರೆಹುಳ ಬರ್ತಾರ ನನ್ನ. ಈ ಕಬ್ಬು ಅತಿ ಗಾಡಿ ಹೊಡತ್ರಿ. 20 ಗಂಡಿದ್ದಕ್ಕ ಕಬ್ಬು ಐತ್ರಿ ಗಂಧಿಗೆ. ಈ ಮಣ್ಣು ಈ ಮಟ್ಟಿಗೆ ನಿಮ್ದು ಸುಧಾರಣೆ ಕಂಡತಿ ಅಂತಂದ್ರ ಏನೇನ್ ಮಾಡಿದ್ರಿ? ಮೊದಲು ಹೆಂಗಿತ್ತು? ಮೊದಲು ಹೆಂಗಿತ್ತು ಅಂದ್ರೆ ಸರ್, ನಾವು ಬರೀ ಕೆಮಿಕಲ್ ಹಾಕ್ತಿದ್ರಿ. ಕೆಮಿಕಲ್ ಹಾಕೋ ಟೈಮ್ದಾಗ ಅವು ಎರೆಹುಳ ಸತ್ವಾನ ಕೊಂದ್ಬಿಡ್ತಾರೆ ಅದ. ಹಿಂಗಾಯ್ಕಾರ ಅದನ್ನ ಟ್ರೈನಿಂಗ್ ತಗೊಂತಲ್ಲ, ಹಿಂಗ್ ಮಾಡ್ಬಾರ್ದ, ಹಿಂಗ್ ಮಾಡ್ರಿ, ಅಟಾಟ್ ಮಾಡ್ಕೋತವ್ರಿ. ಒಮ್ಮೆ ಬಿಡಿಸ್ಬೇಡ್ರಿ ನೀವು ಅಂದ್ರೆ ನಮ್ಗೆ ರೈತಕ್ಕೆ ನಮ್ಗೆ ಮಾಡ್ಕೋಕ ಅನುಕೂಲ ಆಗತ್ತೆ. ಒಮ್ಮೆ ಬಿಟ್ರಂದ್ರ ರೈತ ಸಾವುತಾನು. ಅದನ್ನ ಒಮ್ಮೆ ಹಾಕಿರಂದ್ರ ಭೂಮಿ ಸಾವುತೈತಿ. ಅದಕ್ಕಾಗಿ ಅಟಾಟ್ ಮಾಡ್ಕೋತ ಹೋಗ್ರಿ. ಒಳ್ಳೆ ಇದಾಗತ್ತೆ ಅಂದ್ರೆ ನಾವು ಅಟಾಟ ವರ್ಷಕ್ಕೆ ಕಡಿಮೆ ಮಾಡ್ಕೊಂತ ಕಡಿಮೆ ಮಾಡ್ಕೊತ ಬಂದ್ರಿ ಸರ್. ಈಗ 6 ವರ್ಷ ಆತ್ರಿ. 6 ವರ್ಷದಿಂದ ನಾವು ಅದನ್ನ ಮಾಡ್ಕೊಂಡ್ ಬಂದ್ರಿ. ನಿಮ್ ಯಶಸ್ಸಿ ಕಾರಣ ಅಂದ್ರೆ ನೀವು ಅಂತರ್ ಬೆಳೆ ಮಾಡ್ಲಿಕ್ಕಿರಿ. ಒಂದೇ ಇರೋದಿಲ್ಲ ನಿಮ್ದು. ಹೌದು ಸರ್. ಎಲ್ಲ ಕಾಯಿಪಲ್ಲೆ ಇರ್ತದ, ಆಮೇಲೆ ಹಣ್ಣಿನ ಗಿಡ ಅದಾವು, ಬದಿಗುಂಟ ದೊಡ್ಡ ದೊಡ್ಡ ಗಿಡ ಹಾಕಿರ್ತೀವಿ. ಎಲ್ಲ ಹಣ್ಣಿನ ಹಂಪಲ ಎಲ್ಲ ನೀರ್ ಹರಿದು ಹೋಗುದಿಲ್ಲ. ಹೌದು ಸರ್. ನೀರು ನಿಮ್ ಹೊಲದಾಗ ಇರ್ತೈತಿ. ಹೌದು ಸರ್. ಅಂದ್ರೆ ಅದು ಏನಾಕತ್ತೆ, ಭೂಮಿಗೆ ಬೇಕಾದಂತ ಎಲ್ಲ ಒಂದು ಫಲವತ್ತತೆಯನ್ನು ಸಿಗ್ತದ, ಮತ್ತೆ ನೀರಿನ ಅಂಶ ಸಿಗ್ತದೆ. ಯಾವಾಗ್ಲೂ ಎರೆಹುಳ ಬೇಕಾದ ನೀರ್ ಇರ್ಬೇಕು. ಹೌದು ಸರ್. ಇಲ್ಲ ನಾ ಮುಂದೆ ಅಷ್ಟು ಡ್ರಿಪ್ಕೇಶನ್ ಮಾಡಿಬಿಟ್ಟವ್ರಿ. ಇರಿಗೇಷನ್ ಮಾಡಿದ್ರಿ? ಹ್ಞೂ, ಡ್ರಿಪ್ಕೇಶನ್ ಐತ್ರಿ, ಮಲ್ಚಿಂಗ್ ಮಾಡ್ತವ್ರಿ, ಡ್ರಿಪ್ಕೇಶನ್ ಐತ್ರಿ. ಒಟ್ಟು ಈಗಿನ ತಂತ್ರಜ್ಞಾನ ಎಲ್ಲ ಅಡ್ಸ ಇದು ಮಾಡ್ಕೋದ್ ಸರ್. ಅದೇನಿಲ್ರಿ, ಮತ್ತೆ ಸುತ್ತ ಬೌಂಡ್ರಿ ತೆಂಗಿನದಾವ್ರಿ, ಕರಿಮೆಗೂಡ ಅದಾವ್ರಿ. ಕರಿಮೆಗೂಡ ಕನಿಷ್ಠ ಒಂದು 30,000 ರೂಪಾಯಿ ಕರಿಮೆ ತಪ್ಪಲ ಮಾರ್ತೇನ್ರಿ ನಮ್ಮ ವರ್ಷಕ್ರಿ. ನಾನು ಹೋಗ್ಕಾರ ನೇರವಾಗಿ ನಾನು ಕೊಡ್ಬರ್ತೇನೆ ಕಸ್ಟಮರ್ಗೆ. ಹೌದನ್ರಿ. ನಿಂಬೆ ಗಿಡ ಅದಾವ? ನಿಂಬೆ ಗಿಡ ಅದಾವ್ರಿ, ನಿಂಬೆ ಗಿಡ ಅದಾವ್ರಿ, ಕಂಚಿ ಗಿಡ ಅದಾವ್ರಿ, ನುಗ್ಗಿ ಗಿಡ ಅದಾವ್ರಿ ಸರ್. ಎಲ್ಲ ಬಂದು ಒಂದಾರ ಸರ್. ಗಜಲಿಂಬ್ ಐತ್ರಿ, ಜವಾರಿ ಗಜಲಿಂಬ್ ಅಂತ ಬರದ್ರಿ. 10 ರೂಪಾಯಿ ಕಾಯಿ ಇಲ್ಲೇ ಬಂದು ಹೋಯ್ತಾರ ಸರ್ ನನ್ನಲ್ಲಿ. ಇಲ್ರಿ, ಇಷ್ಟ ಬರುತ್ತೆ, ಸ್ವಲ್ಪ ಇರುತ್ತೆ, ಅದ ಚಿಕ್ಕದಿರತ್ರಿ. ಅದಕ್ಕೆ ಭಾರಿ ಡಿಮಾಂಡ್ ಐತ್ರಿ. ಮತ್ ಕರಿ ಟೆಂಗ ಕಣ್ಣಿ ಕಾಯಿ ಐತ್ರಿ, ಅದ್ 100 ರೂಪಾಯಿ ಕಾಯಿ ಕೊಡ್ತೇನೆ ಸರ್. ನಾ ಇಲ್ಲೇ ಬಂದು ಹೋಯ್ತಾರ್ರಿ. ಬೂದುಗುಳುಂಬು ಕಾಯಿ ಐತ್ರಿ, ಅವ್ 100 ರೂಪಾಯಿ ಕಾಯಿ ಕೊಡ್ತೇನ್ರಿ. ಅದು ವರ್ಷಕ್ಕೆ 20-30 ರೂಪಾಯಿ ಅವು ಆದ್ರೂ ಹಾಕಾಕತ್ರಿ. ಕಾಯಿಪಲ್ಲೆ ಅಂತೂ ಸಾಕಟ್ರಿ ಸರ್. ಕಾಯಿಪಲ್ಲೆ ಹಗಲ ಹಸ್ತವ್ರಿ, ಕುಂಬಳ ಹಸ್ತವ, ಮುಂದ ಹೀರಿಬಳ್ಳಿ ಹಸ್ತವ್ರಿ, ಚೆಂಡು ಹಸ್ತವ್ರಿ, ಟಮಾಟೆ ಹಸ್ತೇನೆ ಸರ್. ಎಲ್ಲ ಒಂದೊಂದು ಮಾಡ್ತೇನೆ. ನಿಮ್ಮ ಅಣ್ಣ ಮಗ ಮುತ್ತಣ್ಣ ಇದ್ದಾರೆ. ಮುತ್ತಣ್ಣವ್ರೆ, ಈಗ ನೋಡ್ರಿ ನಿಮ್ಮ ಕಾಕ ಮಲ್ಲಪ್ಪ ಅವ್ರು ಎಷ್ಟು ಚಂದ ನಿಮಗೆ ಹಚ್ಚಿಕೊಟ್ಟಾರ. ಇವತ್ತು ನೀವು ಏನು ಭಾಳ ಕಷ್ಟಪಡ್ಬೇಕಾಗಿಲ್ಲ, ಹೌದಿಲ್ರಿ? ಅಂದರೆ ಪ್ರತಿ ದಿವಸಲೂ ಕೂಡ ನಿಮಗೆ ಒಂದು ನಿತ್ಯ ಹರಿದ್ವರಣ ಅಂತೀವಲ್ಲ, ಈಗ ಅಡವಿ ಕಡೆ ಹೋದ್ರಿ ಅಂದ್ರೆ ಅಲ್ಲಿ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಕ್ಕೆ ಹೋದ್ರೆ ಅಂದರೆ ಯಾವಾಗಲೂ ಕೂಡ ಹಸಿರು ಇರ್ತದೆ. ಹಂಗೆ ನಿಮ್ಮ ಮನೆಯೊಳಗೆ ಯಾವಾಗಲೂ ಹಸಿರು ಹಸಿರು ಅಂದ್ರೆ ಏನು ದುಡ್ಡಿನ ಕೊರತೆ ಇಲ್ಲ ನೋಡ್ರಿ. ಹಿಂಗ ಸಮಗ್ರ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನೀವೇನು ಸಂತೋಷ ಕಂಡಿರಿ ನಿಮ್ಮ ಹೊಲದಾಗ ಅಂದ್ರೆ? ಸರ್, ನಾನು ಇಲ್ಲಿಂದ ಈಗ ಎಂ ಎ ಬಿ ಎಡ್ ಮುಗಿಸಿನ ಸರ್, ನನ್ನ ಕ್ವಾಲಿಫಿಕೇಶನ್ ಸರ್. ಎಂ ಎ ಬಿ ಎಡ್ ಮುಗಿಸಿ ಪ್ರೈವೇಟ್ ಯಾವ ಗೌರ್ಮೆಂಟ್ ಜಾಬ್ ನೋಡೋಕಂತ ಇತ್ತು ಸರ್ ನನ್ನ ಮೇಲೆ ಉದ್ದೇಶ. ಅದನ್ನೆಲ್ಲ ನೋಡಕ್ಕಂದ್ರೆ ಇಲ್ಲಿ ನಾವು ನೋಡ್ರಿ, ಈಗ ನಮ್ಮ ಹೊಲದಾಗ್ರೆ ಇಲ್ಲಿ ಒಂದು ಆರು ಆಳ ದೆಹಲಿ ಇರ್ತಾವ ಸರ್, ಕಂಟಿನ್ಯೂ ಕೂಲಿ ಆಳ್ಗೋರಿ. ಅವ್ರಿಗೆ ವಾರಕ್ಕೆಲ್ಲ 15-20 ಸಾವಿರ ರೂಪಾಯಿ ಕೊಡ್ತೀವಿ ಸರ್ ನಾವು. ಈಗ ನಾವು ಗೌರ್ಮೆಂಟ್ ಜಾಬ್ ಮಾಡಕತ್ನ ನಂಗೆ ಭಾಳ ಅಂದ್ರೆ 30,000 ಕೊಡ್ಬೋದು ಸರ್. ಈಗ ಅಲ್ಲಿ ಗೌರ್ಮೆಂಟ್ ಜಾಬ್ ಹೋಗಿ ತಿಂಗಳಿಗೆ 30,000 ತೊಗೊಂತಾರೆ, ಇಲ್ಲಿ ವಾರಕ್ಕೆ ನಾನು 15,000 ಕೊಡ್ತೇನೆ ಆಳಿಗೆ ರೀ. ಅದಕ್ಕೆ ಡಬಲ್ ಇಲ್ಲೇ ಕೊಡೋದಕ್ಕಿಂದ್ರೆ ನಾನು 4 ಆಳು ದುಡ್ಸೋಂಗಿದ್ದಾಗ ಇನ್ನೊಬ್ರು ಕೈ ಹೋಗಿ ದುಡಿದೆ ಅಂತ ನಾನು ಇಲ್ಲೇ ಹೊಲ್ಕೊಂಡ್ ಸರ್. ನಮ್ಮ ಕಾಕಾರ ಆಲ್ರೆಡಿ ಎಲ್ಲ ತರ ಮಾಡಿಟ್ಟಾರೆ ಸರ್. ಈಗ ಸರ್ ಅದನ್ನ ನಾನು ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಸರ್ ನಾನು ಈಗ ನಮ್ಮ ಕಾಕರ ಜೊತೆ ಕೈ ಜೋಡಿಸಿ ಸರ್. ಈಗ ಪೇರು ಆಯ್ತು ಸರ್, ಪಪ್ಪಾಳಿನ ಬೆಳೆದು ಸರ್, ಹೊಳ್ಳಿ ಕಾಡು ಬದ್ನೆ ಆಯ್ತು ಸರ್. ಕಾಡು ಬದ್ನೆಯಿಂದ ಜಾಸ್ತಿ ನಾವು ಇಂಪ್ರೂವ್ ಆಗ್ಬಿಟ್ಟು ಸರ್. ಇನ್ನೂರಿ ಅಂದ್ರೆ ನಮ್ಮಿಂದ ಇಲ್ಲ ಅಂದ್ರೆ ಮಿನಿಮಮ್ ಒಂದು 200 ಜನ ರೈತರಿಗೆ ಹೆಲ್ಪ್ ಆಯ್ತು ಸರ್. ಅಂದ್ರೆ ಕಾಡು ಬದ್ನೆ ಇನ್ನೂರಿಗೆ ಯಾರಿಗೆ ಇದು ಪ್ರಚಾರ ಆಗಿರ್ಕಲ್ಲ ಸರ್. ಕಾಡು ಬದ್ನೆ ವಿಶೇಷ ಏನಂದ್ರೆ ಸರ್, ಕಾಡು ಬದ್ನೆ ಇದ್ರೆ ಬುಡ ಕಾಡು ಬದ್ನೆ ರೀ, ಮ್ಯಾಲ ಜವಾರಿ ಬದ್ನೆ ಕ್ರಾಸಿಂಗ್ ಮಾಡ್ಸಿ ಒಂದ್ ಸರ್, ಇಲ್ಲೊಂದು ಮಿನಿಮಮ್ 3-4 ವರ್ಷ ಬರ್ತ ಸರ್. ಅದು 4 ವರ್ಷ ಅಂದ್ರೆ ಸರ್ ಕಂಟಿನ್ಯೂ ಆದಾಯ ಸರ್, ಕಂಟಿನ್ಯೂ. ಇವತ್ತು ಇಲ್ಲಂದ್ರೆ ಒಂದು 10 ಗುಂಟೆ ಮಾಡಿವಿ ಸರ್ ನಾವು ಕಂಟಿನ್ಯೂ, ಇಲ್ಲಂದ್ರೆ ವಾರದಾಗ 2 ಟೈಮ್ ಕಟಾವ್ ಮಾಡ್ತೀವಿ ನಾವು. ಇಲ್ಲಿ ವಾರಕ್ಕೆಲ್ಲ 30 ಬಾಕ್ಸ್ ಸರ್, ಬರೀ 10 ಗುಂಟೆ 30 ಬಾಕ್ಸ್ ತನಕ. ಈಗ ಒಂದ್ ವರ್ಷ ಆದ್ರೆ 2.5 ಲಕ್ಷ ಇನ್ಕಮ್ ತೆಗಿ ಸರ್. ಮತ್ತೆ ನೋಡಿ ಸರ್, ಈಗ 10 ಗುಂಟೆದಾಗ 2.5 ಲಕ್ಷ ಇನ್ಕಮ್ ತೆಗಿ ಸರ್, ಗೌರ್ಮೆಂಟ್ ಜಾಬ್ಕಿಂತ ಡಬಲ್ ಆಯ್ತು ಸರ್ ನಂದು. ಹಾಂ ಸರ್, ಹಂಗಾಗಿ ನಾನು ಈಗ ಸರ್ಕಾರಿ ಜಾಬ್ ಬಿಟ್ಟು ಸರ್ ನಾನು ಈಗ ಕೃಷಿ ಒಳಗೆ ಜಾಸ್ತಿ ಏನು ಮಾಡತ್ನ ಸರ್. ಬಹಳ ಸಂತೋಷ, ನಿಮ್ಮಂತ ಯುವ ಜನರು ರೈತರಾಗಿ ಮುಂದೆ ಬರಬೇಕು ಮತ್ತೆ ಹೆಚ್ಚು ಮಾಹಿತಿ ತಿಳ್ಕೊಂಡು. ಹಾಂ ಸರ್, ನಾವು ಹಳ್ಳಿ ಈಗ ಹೊಸ ಹೊಸ ಅಂದ್ರೆ ಗೋಟ್ ಫಾರ್ಮಿಂಗ್ ಅಂತೂ ಮಾಡ್ಬೇಕಂತ ಒಂದೊಂದು ಉದ್ದೇಶ ಇದೆ ಸರ್. ಕುರಿ ಸಾಕಾಣಿಕೆ ಮಾಡೋದು ಅಂದ್ರೆ ಸರ್, ಈಗ ಹೋದ್ರೆ ಒಂದೊಂದು 100 ಟಗರಮರಿ ಅಥವಾ ಕುರಿಯರ್ ಸಾಕಿರಿ ಸರ್, ಅದು ಇನ್ನೂ ಜಾಸ್ತಿ ಇನ್ಕಮ್ ಬರ್ ಸರ್. ನಮ್ಮ ರೈತಾಪಿ ಜನಕ್ಕೆ ಹೊಂದ್ಕೊಂಡಂಗ ಆಗುತ್ತೆ ಸರ್. ಹಳ್ಳಿ ನಮ್ಮ ಮೂಲತಃ ನಮ್ಮ ಕುರಿ ಕಾಯ್ಕೊಂಡ ಬಂದ ಅಂದ್ರೆ ನಮ್ಮ ಅಜ್ಜಾರ ಕಾಲದಿಂದ ಮೂಲ ಕಸಬನ್ನು ನೀವು ಉಳಿಸ್ಕೊಂಡಂಗ ಕುರಿ ಸರ್. ಅಂದ್ರೆ ನಮ್ಮ ಅಜ್ಜಾರ ಕಾಲದಿಂದ ಕುರಿ ಕಾದಾರೆ, ನಮ್ಮ ಅಪ್ಪಾರಕ್ಕೂ ಆದಾರೆ, ಹೊಳೆ ನಮ್ಮ ಕಾಕಾರಕ್ಕೂ ಆದಾರ ಸರ್. ನಾನು ಕೂಡ ಸಣ್ಣದಾಗ ಒಂದು 4-5 ವರ್ಷದ ನಾನು ಹೋಗಿದ್ದೆ ಸರ್ ಕುರಿಗೆ. ಈಗ ಅಂದ್ರೆ ಕುರಿ ಬಗ್ಗೆ ಎಲ್ಲ ಗುರುತಿದ್ಕೊಂಡ ನಾನು ಗೋಡ್ ಫಾರ್ಮಿಂಗ್ ಮಾಡಿ ಇನ್ನೂ ಜಾಸ್ತಿ ಆದಾಯ ಗಳಿಸ್ಬೇಕು, ಹೊಸ ಹೊಸ ತಂತ್ರಜ್ಞಾನ ಓಡಿಸ್ಕೊಳ್ಬೇಕು ಅಂತ ನಂದು ಉದ್ದೇಶ ಸರ್. ನೋಡ್ರಿ ರೈತ ಬಾಂಧವರೇ, ಇವತ್ತ ಸಮಗ್ರ ಕೃಷಿ ಅಂದ್ರೆ ಹಿಂಗೆ ನಾವು ಬರೀ ಈಗ ಇಳುವರಿ ಮೇಲೆನ ಅವಲಂಬನೆ ಆಗಬಾರ್ದು. ನಮಗೆ ಆ ಉತ್ಪನ್ನ ಬರ್ತದೆ, ಒಂದು ಏಕ ಬೆಳೆ ಬೆಳೆದು ಅದು ಬಂದಿಲ್ಲ ಅಂದ್ಕೊಳ್ಳೆ ಮುಖ ಒಣಿಸ್ಕೊಂಡು ಅಡ್ಡಾಡೋದು ಯಾಕೆ? ನೀವು ಏನ್ ಮಾಡೋದು, ಕುರಿ ಸಾಕಾಣಿಕೆ ಮಾಡಬಹುದು, ಆಮೇಲೆ ಈಗ ಡೈರಿ ಮಾಡಬಹುದು, ಎಮ್ಮೆ ಹಸು ಸಾಕ. ನಾವು ಹೈಬ್ರಿಡ್ ಏನು ಮಾಡಿಲ್ರಿ, ಜವಾರ್ ಹಾಕೊಳ್ದಾರು ಜವಾರ್ ಕೊಳ್ದಾರು. ಜವಾರ್ ಆಕಳ ಸಾಕೋದು ಏನ್ ಕಾರಣ ಅಂದ್ರೆ ನಮ್ಗೆ ಜೀವಾಮೃತಕ್ಕ ಗೋಪ್ರತಾಮಕ್ಕ ನಮ್ಗೆ ಅನುಕೂಲ ರೀ. ಮಜ್ಜಿಗೆ ಜವಾರ್ ಮಜ್ಜಿಗೆ ಬೇಕ್ರಿ, ಜೀವಾಮೃತಕ್ಕೂ ಜವಾರ್ ಇರ್ಬೇಕ್ರಿ. ಹಿಂಗಾಯ್ಕ ಜವಾರ್ ನಾವು ಕಟ್ಟಿವ್ರಿ. ಬಹಳ ಖುಷಿ ಆಗುತ್ತೆ ಮಲ್ಲಪ್ಪರ. ಸೋಮನಿಂಗಪ್ಪ ಅವರು ಇದ್ದಾರೆ ನಿಮ್ಮ ತಮ್ಮ, ಅವರು ಎಕ್ಸ್ ಸರ್ವಿಸ್ ಮ್ಯಾನ್, ಭಾರತದ ರಕ್ಷಣೆ ಒಳಗೆ ನಿರತರಾಗಿ ಸೇವೆ ಮಾಡಿ ಬಂದಂತವ್ರು. ನಾವು ನಿಮ್ಗೊಂದು ಸಲ್ಯೂಟ್ ಹೊಡಿತೀವಿ. ಸೋಮನಿಂಗಪ್ಪ ಅವರೇ, ನೀವು ಎಷ್ಟು ಶಿಸ್ತಾಗಿ ನೀವು ಅಲ್ಲಿಗೆ ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ಎದ್ದು ಸಂಜೆವರೆಗೂ ಕೂಡ ದೇಹವನ್ನು ದಣಿಸಿ ನೀವು ಗಡಿ ಕಾಯಿಲೆಗೆ ನೀವು ನಿಯುಕ್ತರಾದಂಥವ್ರು. ನೀವು ಆ ಒಂದು ಶಿಸ್ತನ್ನ ನಿಮ್ಮ ಈ ಕೃಷಿಯೊಳಗೆ ನೀವು ಕಂಡಿರೇನೆ ಇಲ್ಲಿ ಬಂದು ನಿಮ್ಮ ಅಣ್ಣ ಮಲ್ಲಪ್ಪನವ್ರು ಮಾಡೋದು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಶೋರ್. ಅಲ್ಲಿ ಏನೇ ನಾವು ಡಿಸಿಪ್ಲಿನ್ ಇದ್ದೀವಲ್ಲ ಅದೇನೇ ಇವ್ರು ಅಳವಡಿಸ್ಕೊಂಡ್ರೆ ನಾನು ಮನಸ್ಸಿಗೆ ಅನಿಸುತ್ತೆ. ನಾವು ಬೇರೆ ರೈತರಿಂದ ನಾವು ನೋಡಿದ್ರೆ ನಾನು ಖುಷಿ ಆಗತ್ತೆ ಇವ್ರು ಮಾಡೋದಿಲ್ಲ ನೋಡಿ. ನಾ ಏನು ಹೇಳ್ತಾರಲ್ಲ ಅದನ್ನ ಅಳವಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವರು. ಯಾವುದೋ ಸಮಗ್ರ ಕೃಷಿ ಅಂದ್ರೆ ಒಂದೇ ಮೂಲದಿಂದ ಬರುವಂತ ಇದಲ್ಲ, ಇದು ಎಲ್ಲಾ ಮೂಲಗಳಿಂದ ನಾವು ಇದನ್ನು ಬಯಸ್ಕೋಬೇಕು. ಇದ್ರಾಗ ಒಂದೇ ಅಂದ್ರೆ ಕೃಷಿಯಿಂದ ಬರುತ್ತಿದ್ದಂತ ನಾವು ಇಚ್ಛೆ ಪಡ್ತೀವಿ. ಅದರಿಂದ ನಾವು ಕೋಳಿ ಆಗಲಿ ಆಡು ಆಗಲಿ ನಮ್ಮ ಸಣ್ಣ ಸಣ್ಣ ಪುಟ್ಟ ಏನೇನೋ ವಿಶೇಷತೆಯನ್ನ ಸಾಕಾಣಿಕೆಯಿಂದ ಅವ್ರ ವೃದ್ಧಿ ಆಗಬೇಕು. ಒಂದೇ ಬೆಳೆ ಮಾಡಬಾರ್ದು, ಬೇರೆ ಬೇರೆ ಒಂದು ಇದನ್ನ ಮಾಡ್ಬೇಕು. ಒಂದು ಸೋಲು ಕಂಡ್ರೆ ಒಂದಲ್ಲಿ ಗೆಲುವು ಸಿಗತ್ತೆ. ಅದನ್ನ ಅಳವಡಿಸಿಕೊಂಡು ಇವ್ರು ಮಾಡ್ತಿದಾರಲ್ಲ ನನಗೆ ಖುಷಿ ಆಗತ್ತೆ. ಅದು ಅದೇ ಒಂದು ಒಂದು ವಿಶೇಷತೆ. ನಿಮಗೂ ಕೂಡ ಅದು ಪ್ರೇರಣೆ ಆಗಿದೆ. ಪ್ರೇರಣೆ ಆಗಿದೆ ಸರ್, 100% ಸರ್. ಮಾಡ್ತಿದ್ದಿಲ್ಲ. ಬಹಳ ಸಂತೋಷ. ಮಲ್ಲಪ್ಪ ಅವರೇ, ನಾನು ಬೆಂಗಳೂರು ಆಕಾಶವಾಣಿಗಳು ಇರುವಾಗ ಸೋಮನಹಳ್ಳಿ ಸಿಸಿ ಅಂತ ಒಬ್ರು ರೈತರಿದ್ರು, ಅವರು ಸಮಗ್ರ ಕೃಷಿ ಮಾಡುವಂತವ್ರು. ಬರೀ 2 ಎಕರೆ ಒಳಗೆ ವರ್ಷಕ್ಕೆ 10 ಲಕ್ಷ ತೆಗಿಯೋರು. ಹೆಂಗ್ ಮಾಡ್ತಿದ್ರು ಅಂದ್ರೆ ಅವ್ರನ್ನ ಕೃಷಿ ಹೊಂಡ ಮಾಡ್ಕೊಂಡಾರ. ಕೃಷಿ ಹೊಂಡ ಮಾಡ್ಯಾರ, ಸರ್ಕಾರದ ಅನುದಾನ ತೆಗೆದುಕೊಂಡು. ಮಳೆ ಆದಾಗ ಮೇಲಿಂದ ನೀರು ಬಂದು ಕೆಳಗೆ ಕಾವಲಿ ಮಾಡ್ಕೊಂಡಾರ. ತಮ್ಮ ಕೃಷಿ ಹೊಂಡಕ್ಕ ನೀರು ಬೀಳಬೇಕು, ಮೇಲೆ ಅದನ್ನ ಸೇಡ್ ನೆಟ್ ಮಾಡ್ಯಾರ. ಆಮೇಲೆ ಅಲ್ಲಿ ಮೀನ ಬಿಟ್ಟಾರ. ಹೌದು, ಟ್ರಾಕ್ಟರ್ ಇರುತ್ತಲ್ಲ, ಟ್ರಾಕ್ಟರಿಂದ ಪೈಪ್ ಲೈನ್ ಮಾಡ್ಕೊಂಡು ಹೊಂಡದಿಂದ ತಮ್ಮ ಹೊಲಕ್ಕೆ ನೀರು ಬಿಡ್ಬೇಕು. ಅಂದ್ರೆ ಕರೆಂಟ್ ಇಲ್ಲ ಅಂದ್ರೂ ಅವರು ಜೀವನ ನಡೀತದೆ. ಹೊಲದಾಗ ಯಾವ ಬೇಕೋ ಕರೆಂಟ್ ಇರೋದ್ರೆ ಕೆಲವೊಂದು ತೆಗೆದು ಬಿಡ್ತಾರೆ, ಆದ್ರೂ ನಾವು ಸ್ವಾವಲಂಬಿ ಆಗಿವೆ ಅಂತ ಕೂಡ ಅವ್ರು ಮಾಡಿ ತೋರಿಸ. ಅವ್ರು ನೋಡಿ ನಾನು ಬಹಳ ಆಶ್ಚರ್ಯ ಆಯ್ತು. ನಿಮಂಗೆ ಅವರು ಅರಣ್ಯ ಕೃಷಿ ಮಾಡ್ಯಾರ, ಮತ್ತೆಲ್ಲ ಶೇಂಗಾ ಬೆಳೀತಾರ, ನಾಟಿ ಶೇಂಗಾ ಅವರು ಮಾರಾಟ ಮಾಡ್ತೀವಿ ಅಂತಂದ್ರಿ. ಅವರು ವಾಟ್ಸ್ಆ್ಯಪ್ನಾಗ ಗ್ರೂಪ್ ಮಾಡ್ಯಾರ, ಈಗ ನಮ್ಮ ಹೊಲದಾಗ ಹಿಂಗೆ ಶೇಂಗಾ ಬಂದದ ಮತ್ತೆ ಹೆಂಗ್ ಮಾಡ್ತೀರಿ ಅಂತಂದ್ಕೊಂಡು ಸಂಜೆ ಅನ್ನೋದ್ರಾಗ ಜನ ಬಂದು ತಾವ ತಗೊಂಡು. ಈ ಮಾರುಕಟ್ಟೆ ಶಾಣೆತನ ನಮ್ಗೆ ಬರ್ಬೇಕಾಗ್ಯದ. ಮಲ್ಲಪ್ಪ ಅವ್ರೆ, ನೀವು ಮಾರುಕಟ್ಟೆ ಯಾವ ರೀತಿ ಮಾಡ್ತೀರಿ ಸರ್? ಮಾರುಕಟ್ಟೆ ಅಂದ್ರೆ ನಾವು ಪೇರೋದಾಗ್ರಿ ಬಹಳ ಸುಲಕಂಡ್ ಸರ್. ಪೇರು ಏನ್ ಮಾಡ್ತೀನಿ ನಾನು, ಈಡ ಹರ್ಕೋಗೋದ್ರಿ, ಲೋಡ್ ಗಂಟ್ಲೆ ಹರ್ಕೋಗೋದ್ರಿ, ಹೋಗಿ ದಲಾಲರಿಗೆ ಇಳಿಸ್ಬಿಡ್ತೀನಿ. ದಲಾಲರು ಅವ್ರು ಮಾಡಿದ ರಾಜ ಮಾತ್ರ ಹಿಂಗ ಆಯ್ಕಾರಿ. ಅವ್ರು ಹಿನ್ನಾರ್ರಿ, 1,000 1,200 ಆಗೈತೆ. ನಾವು ಒಯ್ಯರಾಗ 500 600 ಮಾಡಾರ್ರಿ. ಅವ್ರು ದಲಾಲ್ ಮುರಿದ, ಹಮಾಲಿ ಮುರಿದ, ಗಾಡಿ ಬಾಡಿಗೆ ಮುರಿದ 300 400 ಬರೋದ್ರಿ ನಮಗೆ. ಹಿಂಗ ಆಯ್ಕಾರ್ರಿ, ನಾವು ಇದೇನ್ ದಲಾಲ್ರಿ ಇದ ಬೇಡ ಅಂತ ಹೇಳ್ರಿ. ನೇರವಾಗಿ ನಾವು ಮಾರಾರ್ಗ್ರಿ ಮಾತಾಡಕತ್ತೀವ್ರಿ. ನಾವು ಮಾತಾಡ್ಕಾರ ನೇರವಾಗಿ ಅವ್ರು ಏನ್ ಮಾರ್ತಾರ ಹಣ್ಣು ಮಾರಾರ್ರಿ, ನೆಟ್ಗೆ ನೇರವಾಗಿ ಹಣ್ಣು ಕೊಡ್ತೇನ್ರಿ. ನಿಮ್ಗೆ ಖರ್ಚು ಉಳಿತು, ಖರ್ಚು ಉಳಿತ್ರಿ, ಪೂರ್ ಉಳಿತ್ರಿ ನಮ್ಗೆ. ಹೊಲಕ್ಕೆ ಬರ್ತಾರ ಹ್ಞೂ, ಹೊಲಕ್ಕೆ ಬಂದತ್ತು ತಕೋಕಾರ ಎಲ್ಲ ಮುಡ್ದವ್ರು ಬಂದಕಾರ ನಮ್ಗೆ ಅರೆಸ್ಟ್ ಮಾಡ್ಕೊಂಕಾರ ಹರಗದ್ದು ದುಡ್ಡು ಕೊಟ್ಟಕಾರ ಹೋಯ್ತಾರ ಸರ್. ಸದ್ಯ ಮೆಟ್ಟಿಗೆ 1,000 ರೂಪಾಯಿ ದಂಗೆ ಕೊಡಾತೀನಿ ನಾ, ಒಂದು ಕ್ರೀಟಿಗೆ 1,000 ರೂಪಾಯಿ ಕೊಡ್ತೇನ್ರಿ. ದಲಾಲ್ ಕಡೆ ಹೋದ್ರೆ 4,500 ರೂಪಾಯಿ ಕೊಡ್ಬೇಕು. 4,500 ರೂಪಾಯಿ ರೀ, ಅದು ಉಳಿತಾಯ ಆತ್ರಿ, ನಮ್ಗೆ ಇದು ಉಳಿತಾಯ ಆತ್ರಿ, ಹರಿದು ಉಳಿತಾಯ ಆತ್ರಿ, ಅವ್ರ ತಕೋತಾರೆ ಹಣ್ಣು ಬಂದ. ನೋಡ್ರಿ, ನೀವೆಲ್ಲ ಅಂತರ ಬೆಳೆ ಒಳಗೆ ಮೆಣಸು ಬೆಳಿತೀರಿ, ಆಮೇಲೆ ಸಂದಿ, ಮತ್ತೆ ಹಕ್ಕರ್ಕಿನು ಬೆಳಿತೀರಿ. ಹಕ್ಕರ್ಕಿ ಐತಿ ಸರ್. ಹಕ್ಕರ್ಕಿ ಎಷ್ಟು ಚಲೋ ರೀ ಅದು, ಅದ್ರೊಳಗೆ ನಮ್ಮ ಮಹಿಳೆಯರಿಗೆ ಒಂದು ಕಬ್ಬಿಣದ ಅಂಶ ಬೇಕಾಗ್ತದೆ ಸರ್. ದಿವಸ ಹಕ್ಕರ್ಕಿ ತಿಂದ್ರೆ ಅವ್ರದ್ದು ಹಿಮೋಗ್ಲೋಬಿನ್ 10ಕ್ಕಿಂತ ಜಾಸ್ತಿ ಇರ್ತದೆ. ಹೌದು ಸರ್, ಇದು ನಮ್ ಜನಕ್ಕೆ ಗೊತ್ತೇ ಇಲ್ಲ. ನಾವು ಅರಸಿನ ನಾವು ರೆಡಿ ಮಾಡ್ಕೋತೇವ್ರಿ. ನಮ್ ಮಣಿಪುರದಾಗ ಗೇಟ್ ಹಾಕೋದು ಅಟ್ಟು ಅರಸಿನ ನಾವು ಮಾಡಿಟ್ಕೋತಾರ ಸಾಂಬಾರ್ಕಲ್ಲ. ಯಾಕಂದ್ರೆ ರಾಂದ್ ಎಟ್ಟು ಎಂತ ಸೇವೋದು ಗೊತ್ತಾಗಿಲ್ರಿ. ಅರಸಿನ ಮಾಡ್ಕೋತಾರ, ಅಲ್ಲ ಹಚ್ಕೋತಾವ್ರಿ, ಎಲ್ಲ ಮನ್ಯಾಗ ರೆಡಿ ಮಾಡ್ಕೋತಾರೆ. ಮತ್ತೆ ಕೊಬ್ಬರಿ ಎಣ್ಣೆ ನಾವು ಅದನ್ನ ಕೊಬ್ಬರಿ ಎಣ್ಣೆ ಬಳಸ್ತೇವೆ ಮನ್ಯಾಗ. ಅಲ್ಲಿ ಕೊಬ್ಬರಿ ಗಿಡ ಅದಾವ್ರಿ, ಕೊಬ್ಬರಿ ಎಣ್ಣೆ ಅಲ್ಲಿ ರೆಡಿ ಮಾಡ್ಕೊಂಕಾರ ನಾವು ಬಳಸ್ತೇವೆ. ಮಲಪ್ಪ, ನಿಮ್ ನೋಡಿದ್ರೆ ಎಷ್ಟು ಖುಷಿ ಆಗಿದೆ. ಎಂತ ಸ್ವಾವಲಂಬಿ ಇದ್ದಾರೆ ಇವತ್ತ ನಮ್ಮ ಎಷ್ಟೋ ಮಂದಿ ಮಾಡ್ಬೇಕು. ಬಹಳ ಐತೆ ಸರ್ ಸಾಧನ. ಈಗ ನೋಡಿ ನಮ್ಮ ರೈತ ಮಗ ಏನ್ ಮಾಡ್ತಾರ ಅಂದ್ರೆ, ಜೋಳ ಬೆಳೆಯುವ ರೈತರು ಈಗ ಹತ್ತಿ ಬೆಳೆಗೆ ಶುರು ಮಾಡ್ಬಿಟ್ಟಾರ. ಹೌದು ಸರ್. ಆ ಜೋಳ ಕೊಂಡ್ಕೊಂಡು ತೊಂಬರ್ತಾರ. ಅವ್ರು ಪರಾವಲಂಬಿ ಆಗ್ಬಿಟ್ಟಾರ. ಈಗ ನಮ್ಮ ರೈತರು ಸ್ವಾವಲಂಬಿ ಆಗ್ಬೇಕು. ಈ ತರ ಸಮಗ್ರ ಕೃಷಿ ಮಾಡಿದ್ರೆ ನೋಡ್ರಿ, ನಿಮ್ ಮುಖದಲ್ಲಿ ಎಂತ ಒಂದು ರಾಜ್ಯ ಕಳೆಯದ, ಆರೋಗ್ಯ ಕಳೆಯದ. ಇವತ್ತು ರೈತ ಬಾಂಧವ ಮನಸ್ಸು ಮಾಡಿದ್ರೆ ನಮ್ಮ ದೇಶದ ಆರೋಗ್ಯವನ್ನು ಕಾಪಾಡಬಹುದು. ರೈತ ಮನಸ್ಸು ಮಾಡ್ಬೇಕ್ರಿ, ರೈತ ಮನಸ್ಸು ಮಾಡ್ರಿ. ಅದು ಇದಲ್ರಿ, ಈ ಗಂಗಾವತಿ ಕಡೆ ಹೋಗ್ರಿ, ಅಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಆಗಿದೆ. ಯಾಕಾಗ್ಯದ ಅಂದ್ರೆ ಅಲ್ಲಿ ಬಳಸೋ ಯೂರಿಯಾ ಎಷ್ಟು ಬಳ ಯೂರಿಯಾ ಹಾಕ್ತಾರ ಅಂದ್ರೆ, ಒಟ್ಟು ಹ್ಯಾಂಗರ್ ಮಾಡಿ ಬಂದ್ ಬಿಡ್ಬೇಕು. ಚಲೋ ನೆಲ್ ಬರ್ಬೇಕು, ಚಲೋ ಬರ್ಬೇಕಂತ ಇಳುವರಿ ಬರ್ಬೇಕಂತ ಮಾಡ್ತಾರೆ. ಅದನ್ನ ತಿಂದವ್ರು ಪಾಡೇನು. ದೇಶದ ಒಂದು ಆರೋಗ್ಯ ಅಂದ್ರೆ ನಮ್ಮ ಪ್ರತಿಯೊಬ್ಬರ ಆರೋಗ್ಯನೂ ನಮ್ಮ ಲಕ್ಷ್ಯ. ರೈತ ಬಾಂಧವರು ಇದನ್ನ ಗಮನಿಸ್ಬೇಕು. ಸಿಕ್ಕಾಪಟ್ಟೆ ಯೂರಿಯಾ ಹಾಕೋದಕ್ಕಿಂತ ಈ ಯಾವ್ದು ನೀಮ್ ಕೋಟೆಡ್ ಬೇವಿನ ಎಣ್ಣೆ ಒಂದು ಹಚ್ಚಿದ ಯೂರಿಯಾ ಹಾಕಿದ್ರೆ ನೀಮ್ ಆಯಿಲ್ ಹೊಡೆದ್ಬಿಟ್ರೆ ಮುಗಿದು ಹೋದ್ರೆ ಎಷ್ಟು ಇದಾಗ್ತದೆ. ಆಮೇಲೆ ಬೇಕಾಬಿಟ್ಟು ರಾಸಾಯನಿಕ ಹೊಡೆಯೋದು, ಆಮೇಲೆ ಸ್ವಲ್ಪ ಇದ್ರೂ ಜಾಸ್ತಿ ಔಷಧ ಹೊಡೆಯೋದು ಕರೆಕ್ಟ್ ಆಗಿ ಮಾಡೋದಿಲ್ಲ. ಏನಾಗ್ತದೆ, ಇವತ್ತ ನಾವು ಅಂತರ್ ಬೆಳೆ ಮಾಡಿದ್ರೆ ಔಷಧ ಹೊಡೆಯೋ ಅವಶ್ಯಕತೆ ಬಹಳ ಕಡಿಮೆ ಆಗ್ತದೆ. ಇದು ಮಾಡ್ಬೇಕು ಅಲ್ಲ. ನೀವು ರಾಸಾಯನಿಕ ಹೆಂಗ್ ಹೊಡಿತೀರಿ? ರಾಸಾಯನಿಕ ಮಾಡ್ಬೇಕಂದ್ರೆ ನಾವು ನೀಮ್ ಆಯಿಲ್ ಬೆಳೆಸ್ತಾರ, ಬೇವಿನ ಎಣ್ಣೆ ಹೊಡಿತೀನಿ. ಮುಂದ್ರೆ ಮ್ಯಾಗ ಗಜ್ಕರ್ನಿ ಕಜ್ಜಾಯ ಇದು ಮಾಡ್ತೇನೆ ರೀ, ಎಲ್ಲ ಗಿಡ ತಪ್ಪಲ್ದ್ರೆ ರೆಡಿ ಮಾಡ್ರಿ, ಅದನ್ನ ಸ್ಪ್ರೇ ಮಾಡ್ತೇನೆ ರೀ. ಮುಂದೆ ಹೂ ಹಿಡಿಬೇಕಾದ್ರೆ ನಾವು ಮೀನಿನ ಲಿಕ್ವಿಡ್ ರೆಡಿ ಮಾಡ್ಕೋತೇನೆ ಸರ್. ಮೀನಿನ ಲಿಕ್ವಿಡ್ ಮಾಡ್ಕೋದ್ರೆ ಇಲ್ದಲ್ದು ಹೂ ಹಿಡಿದ ಸರ್. ಅದು ಮೀನಿನ ಲಿಕ್ವಿಡ್ ಅಂದ್ರೆ ಸರ್, ಅದು ಮೀನ ತಂದಕಾರ್ರಿ, ಒಂದು ಇದ್ರಾಗ ಡಬ್ಬ್ಯಾಗ ಇಡುದ್ರಿ, ಅದ್ ಎರಡು ತುಕ್ಕದ ಮೀನ್ ಇರತ್ರಿ, ಎರಡು ತುಕ್ಕದ ಬೆಲ್ಲ ಹಾಕೋದು, ಸಾವುಗ ಬೆಲ್ಲ ಹಾಕ್ಬೇಕ್ರಿ. ಈಗ ರಾಸಾಯನಿಕ ಬೆಲ್ಲ ಅಲ್ರಿ, ಸಾವುಗ ಬೆಲ್ಲ ಹಾಕ್ಬೇಕ್ರಿ. ಅದನ್ನ 20 ದಿನ ಕಂಪಲ್ಸರಿ ಬಾಯಿ ಮುಚ್ಚಿಡ್ಬೇಕ್ರಿ, ಕಳಿಬೇಕ್ರಿ. ಅದ ಒಟ್ಟು ಅದು ಒಂದಿಟ್ಟು ಮುಳ್ಳಿನ ಅಂಶ ಉಳಿಯಂಗಿಲ್ರಿ, ಅದ ಒಟ್ಟು ನೀರಾಗಿಬಿಡ ಸರ್. ಅದ ಅದನ್ನ ಏನ್ ಮಾಡಿದ್ರಿ, ಒಂದು ಪಂಪಿಗ್ರಿ 50 ml ಹಾಕಿ ಹೊಡೆದ್ರಿ, ಎಲ್ಲಿ ಬೇಕಾದ್ರೂ ಹೂ ಇಲ್ದ ಹೂ ಹಿಡಿತೀರಿ ಸರ್. ಹೂ ಉದುರಂಗಿಲ್ರಿ, ಹೂ ಹಿಡಿತೀರಿ ಸರ್. ಈ ಒಂದು ಸಾವಯವ ಪದ್ಧತಿಯಿಂದ ಜೀವಾಮೃತ ಉಪಯೋಗ ಮಾಡಿ ನೈಸರ್ಗಿಕ ನಾವ ತಯಾರು ಮಾಡೋದು. ಗೋಪ್ರತಾಮ್ ಬರ್ತಾರೆ, ಅಗದಿ ಉತ್ತಮ ರೀ ಗೋಪ್ರತಾಮ್ ಬರ್ತಾರೆ. ಈಗ ಅದು ಸುತಾರ ಅವರು ಕಂಡಿಡಿದ್ರೆ ಅದು ಅದು ಅಗದಿ ಭಾರಿ ರಿಸಲ್ಟ್ ಕೊಡದ್ರಿ. ಅದು ಹೆಂಗ್ ತಯಾರು ಮಾಡ್ತೀರ? ಅದು ಬರೀ ಏನ್ ಸಿಂಪಲ್ ರೀ, ಅದ್ರದ ಬರೀ ಬೆಲ್ಲ ಅಟ್ಟರಿ, ಅದ ಬೆಲ್ಲ ಹುಳಿ ಮಜ್ಜಿಗಿರಿ, ಅವತ್ತಿನ ಪ್ರೆಸ್ ಮಜ್ಜಿಗೆ ಇರ್ಬೇಕ್ರಿ, ಸಾವಿಗೂ ಬೆಲ್ಲ ಬೇಕ್ರಿ. ಅದಕ್ಕೆ ಅದನ್ನ 7 ದಿನ ನಾವು 3 ಹೊತ್ತು ಕಳಿಸಿ ಇಡುದ್ರಿ. ಅದನ್ನ ಸ್ಪ್ರೇನು ಮಾಡಬಹುದು ರೀ, ಭೂಮಿಗೆ ಹಾಯಿ ನೀರಾಗ ಕೊಡ್ಬೋದು, ಡ್ರಿಪಿ ಮುಖಾಂತರ ಕೊಡ್ಬೋದು ರೀ. ಅದನ್ನ ನಾ ಎರಡೂ ಮಾಡ್ತೇನೆ ಸರ್. ಅದನ್ನ ನಾ 2 ದಿವಸ ನಮ್ಮ ಬದ್ದೆಣಕ ಅದನ್ನ ಮಾಡ್ಕೋತ ಬಂದ ಸರ್. ನಾ ಒಳ್ಳೆ ರಿಸಲ್ಟ್ ಕೊಡ್ತಾರೆ ನನಗೆ. ನೀವು ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನೀರು ಜಾಸ್ತಿ ಆಗಿಲ್ಲ, ಅದಕ್ಕೆ ಎಷ್ಟು ಬೇಕಷ್ಟ ನೀರು ಸಿಕ್ಕದ. ಚಲೋ ಆಗಿದೆ. ಹಂಗಾಗಿ ದಪ್ಪನು ಬದ್ನಿಕಾಯಿ ಜನ ಬಂದು ನೋಡೋಂಗಾಗ್ಯದ. ಹೌದಲ್ರಿ, ಮತ್ತೆ ಸಾಕಷ್ಟು ಇಳುವರಿನೂ ಬಂದ ನಿಮ್ಗದು, ರೇಟು ಬಂದದ ಅಲ್ಲ. ಇವತ್ತ ನಮ್ಮ ರೈತ ಬಾಂಧವರು ಈ ಮಾರುಕಟ್ಟೆ ಒಳಗೂ ಸೆಣೆತನ ಉಪಯೋಗ ಮಾಡ್ಬೇಕು. ಈಗ ನಾವು ಉದ್ದಿಮೆ ಅಂತ ತಿಳ್ಕೊಂಡು ಮಾಡ್ಬೇಕು. ಎಷ್ಟೋ ಜನ ಏನ್ ಮಾಡ್ತಾರೆ, ಮಧ್ಯವರ್ತಿಗಳ ಕಡೆ ಹೋಗ್ತಾರೆ, ಯಾಕಂದ್ರೆ ಅವ್ರ ಕಡೆ ರೊಕ್ಕ ಇರೋದಿಲ್ಲ, ಹೋಗಿ ಅವ್ರ ಕಡೆ ಸಾಲ ಇಸ್ಕೊಂಡ್ಬರ್ತಾರ. ಆಮೇಲೆ ಪೀಕ್ ಬಂದ್ಮೇಲೆ ಕೊಡ್ತೀವಿ ಅಂತಾರೆ. ಇವ್ರ ಖರ್ಚು ನೋಡಿದ್ರೆ ಪೀಕ್ ಬರೋದು ಸ್ವಲ್ಪ ಆಗ್ತದೆ, ಬಂದದ್ರಾಗ ಮತ್ತೆ ಬಡ್ಡಿ ಕೊಟ್ಟು ಮನೆ ಹೊಳಿ ಬಂದ್ಬಿಡ್ತಾರೆ. ಈಗ ನೋಡ್ರಿ, ಎಷ್ಟೋ ಮಂದಿ ರೈತರ ಪರಿಸ್ಥಿತಿ ಹಿಂಗಾಗಿದೆ. ಈ ಕಾರ್ಡ್ ಬಂದಿನ ಸರ್, ಈಗ ನಾವು ಮಾರ್ಕೆಟ್ ಹಾಕಾತೀನ್ರಿ ಟೀಚರ್ ರೀ, ಅವ್ರು ಬಂದ ನಾನು ಅಂಗಡಿ ತೆಗಿತೀನಿಪ್ಪ, ಇವ್ರ ಆರ್ಗಾನಿಕ್ ಅಂಗಡಿ ನಂಗೆ ಕೊಡಪ್ಪ ಅನ್ನಕಾದ್ರೆ, ಬೈಲಹೊಂಗಲ್ ಐಟ ಐತ್ರಿ ಅಂಗಡಿ ಅವ್ರದ್ದು. ನಾ ಅಲ್ಲಿ ಅವ್ರಿಗೆ ಎಟ್ಟಡ್ಬೇಕು 8 kg ಅವ್ರಿಗೆ ಕೊಡ ಅಂದ್ರೆ ಅವ್ರಿಗೆ ಕೊಡ್ಕೊಟ್ಟು ಬಂದ್ಬಿಡ್ತೇನ್ರಿ. ನಾ ಗಾಡಿಗೆ ಹಾಕಿ ಕಳಿಸ್ತೇನೆ ರೀ ಪ್ರತಿದಿನ, ಅವ್ರು ಅವತ್ತು ರೇಟ್ ಇರೋದತ್ತೆ ಏನಿರುತ್ತೆ ಅದನ್ನ ಹಾಕಿಕೊಡ್ತಾರೆ ನಂಗೆ ಬೆಲೆ ರೀ ಅವರು. ಏನು ಯಾವ ಮಧ್ಯವರ್ತಿಗಳಿಲ್ಲ, ಯಾರಿಲ್ಲ ರೀ ನಡಕ, ನೇರವಾಗಿ ಅವ್ರಿಗೆ ನೇರವಾಗಿ ನಮಗೆ ರೀ ರೊಕ್ಕ. ಅದಕ್ಕೆ ನೀವು ನೋಡು, ಕೃಷಿ ರತ್ನ ಪ್ರಶಸ್ತಿ ಸಿಕ್ಕದ, ಖುಷಿ ಆದ ನಮಗೆ. ಈ ಪ್ರಶಸ್ತಿ ಬಂದಾಗ ಏನ್ ಅನಿಸ್ತು ನಿಮಗೆ, ಯಾರು ಕೊಟ್ಟರದನ್ನ? ಅಗದಿ ಬಹಳ ಖುಷಿ ಅನಿಸ್ತೀರಿ ನಮ್ಗೆ ಅವಾಗ ಕೊಟ್ಟಾಗ. ನಮಗೂ ಅವಾಗ ಅಷ್ಟೊಂದು ಇದ್ದಿದ್ರಾಕಲ್ರಿ, ನಾ ಅವ್ರ ಬಂದಕಾರ ಇದು ಮಾಡಿಕಾರ ಹಿಂಗೆ ಬಂದಪ್ಪ ನಂಗಂತ ಅವ್ರಲ್ಲಿ ಕಾಲ್ ಮಾಡಿ ಸರ್ ನಂಗೆ, ಅವ್ರು ಬಂದಾಗ ಬಹಳ ಖುಷಿ ಅನಿಸ್ತದೆ ಸರ್ ನಂಗೆ, ಹಿಂಗೆಲ್ಲ ಅದವಲ್ಲಪ್ಪ ನಾವು ಅನ್ನೋಂಗೆ ಸರ್. ಹೌದ್ರಿ ಮತ್ತೆ ಸರ್ ನೋಡ್ರಿ ಕುರಿ ಕಾಯ್ಕೊಂಡು ಮತ್ತೆ ಎಜುಕೇಶನ್ ಇಲ್ಲ ಏನಿಲ್ಲ ನಮಗೆ ಪ್ರಯತ್ನ ಅನ್ನುವಂಗ ಅನಿಸ್ತದೆ. 1 ಎಕರೆ ಕಬ್ಬಿನ ತೋಟದೊಳಗೆ 3.5 ಲಕ್ಷ ಹ್ಞೂ ಸರ್ ಆದಾಯ ಗಳಿಸಿರಂತಾರ, ಅದು ಹೆಂಗಾತು? ಅದಕ್ಕೆ ಕಬ್ಬಿಂದ ಅಂದ್ರಿ ಅದಕ್ಕೆ ಅದೊಂದು ವಿಶೇಷ ಇದ್ರೆ ಕಬ್ಬಿಂದು ಕಟಾವು ಪೈಲಕ್ ಹಚ್ಚಿದ ಟೈಮ್ದಾಗ್ರಿ ಅವಾಗೂ ಪೀಕ್ ಮಾಡ್ತೇವೆ ಸರ್ ನಾವು. ಯಾವುದೋ ಒಂದು ಬೆಳೆ ಆಗಲ್ರಿ, ಕಬ್ಬ ಅಲ್ರಿ, ಇದ ಗೊಂಜಾಳ ಆಗಲ್ರಿ, ಒಂದು ಏನಾರು ಹಚ್ಕೋತಾರೆ ಸಣ್ಣ ಪೀಕ್ ರೀ, ಟಮಾಟಿ ಹಚ್ಕೋತಾರ ಕಬ್ಬಿನಾಗ್ರಿ, ಒಳಗೆ ಕಟಾವು ಮಾಡಿದ ಪೆಟ್ಟಿಗೆ ರೀ ಎರಡನೇ ಕುಳಿದ ಸರ್ ಏನು ಮಾಡ್ತಾರೆ ನಾವು ಕಟ್ರ ಹೊಡಿಸಿ ಗಡ್ಡಿ ಬಿಡಿಸ್ತೇವ್ರಿ, ಗಡ್ಡಿ ಬಿಡಿಸಿ ಅದ್ರಾಗ ನಾವು ಸೌತಿ ಬೆಳೆ ಇಟ್ಕೋತೇವೆ ಸರ್ ನಾವು ಸೌತಿ ಬೆಳೆ ರೀ. 1 ಎಕರೆಕ್ ಇಲ್ಲಾಂದ್ರೆ 1 ಲಕ್ಷ ತಕ ಉತ್ಪನ್ನ ತಗೋತಾರೆ ನಾವು, ಕುಳೆ ಕಬ್ಬಿನಾಗ ತಗೋತಾರೆ ಸರ್ ನಾವು. ಸೌಂತಿ ಕಬ್ಬು ಒಳ್ಳೆ ಇಳುವರಿ ಕೊಡ್ತಾರೆ ಸರ್ ಅಂದ್ರೆ ಕಟಾವು ಮಾಡಿ ಸದಿ ಎತ್ತರ ಬಿಡ್ತಾವಲ್ರಿ, ಅದು ಗೊಬ್ಬರ ಅದಕ್ಕೆ ಸೌಂತಿ ಬೆಳೆ ಕೊಡ್ತಾರೆ, ಅದು ಭಾರಿ ಇಳುವರಿ ಕೊಡ್ತಾರೆ ಕಬ್ಬಿನೊಳಗೆ. ಕಬ್ಬಿನೊಳಗೆ ಮಾಡ್ತೇನೆ 3 ಎಕರೆದಾಗ್ರಿ 2.5 ಲಕ್ಷ ಉತ್ಪನ್ನ ತಗೋದನ್ರಿ ಬರೀ ಸೌಂತಿಕಾಗ್ರಿ ಸರ್. ನೋಡಿ ಅಂತರ್ ಬೆಳೆ ಮಾಡೋದ್ರಾಗ ಅಂತರ್ ಬೆಳೆ ಮಾಡೋದ್ರಾಗ್ರಿ ರೈತನ ಬೆಟ್ಟು ಉಳಿಸುತ್ತೆ ಸರ್ ನಮ್ಗೆ. ಹೌದು ಕಬ್ಬು ಬರೋದು ಲೇಟ್ ಆಗ್ತದೆ ನೋಡ್ರಿ, ಎಷ್ಟೊಳಗೆ ಆದಾಯ ತರ್ತದಲ್ಲ, ಒಳ್ಳೆ ಆದಾಯ ಕೊಡ್ತದೆ ಸರ್ ನಮ್ಗೆ. ನೋಡ್ರಿ ಎಷ್ಟು ಚಂದ ನೀವು ಅಂದ್ರೆ ಮೇವು ಕೊರೆ ಮಷಿನ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಸಬ್ಸಿಡಿ ಅಂದ್ರೆ ದನಗಳು ಸಾಕೋದು ಬಹಳ ಮುಖ್ಯ. ದನಗಳಿಗೆ ಬೇಕಾದಂತ ಮೇವು ಕೆಲವೊಮ್ಮೆ ಏನಾಗ್ತದೆ ಅವಕ್ಕೆಲ್ಲ ಈ ಹುಳಿಕಾಳು ಎಲ್ಲ ಕೊಡ್ಬೇಕಾಗ್ತದೆ. ಅಂದ್ರೆ ನಮ್ಮ ಆರೋಗ್ಯದ ಹಂಗ ನಮ್ಮ ಆರೋಗ್ಯ ಅವ್ರ ಆರೋಗ್ಯ ಎಲ್ಲ ಎತ್ತಾತು ಆಕಳತ್ತು ಆಮೇಲೆ ಎಮ್ಮೆ ಆತು ಅವಾಗ ಚಲೋ ನಮಗ್ ಬೇಕಾದಂತ ಹಾಲು ಕೊಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಒಳ್ಳೆ ಹಾರ ಕೊಡ್ಬೇಕು, ಅವ್ರಿಗೆ ಆಹಾರ ಕೊಡ್ಬೇಕು, ನಮ್ಮ ಮಕ್ಕಳ ಹಂಗ ನೋಡ್ಕೊಳ್ಬೇಕು, ಮಕ್ಕಳ ಹೆಂಗ್ ಜೋಪಾನ ಮಾಡ್ತಾವ ಹಂಗ ಮಾಡ್ರೆ ನಮ್ಗೆ ಒಳ್ಳೆ ಹಾಲು ಕೊಡಕ್ಕೆ ಅವಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಎತ್ತುನು ಕೂಡ ಹೊಲದಾಗ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಿಮ್ಮ ಎತ್ತುಗಳ ಬಗ್ಗೆ ಹೇಳ್ರಲ್ಲ ಎಷ್ಟು ಅದಾವ? ಎತ್ತುಗಳು 2 ಅದಾವ್ರಿ, ನಮ್ಮ ಅಣ್ಣಾರು ಮಾಡ್ತಾರೆ ಅದನ್ನೆಲ್ಲ ಎಸ್ಟಿಮೇಟ್ ಮ್ಯಾಗಿಂದು, ನಾವು ಬೆಳಗಿಂದೆಲ್ಲ ನಾವು ಮಾಡ್ಕೋತೇನೆ ರೌಂಡ್ರು. ಹೆಂಗ್ರಿ ಮುತ್ತಾನ ಎತ್ತ ಹೆಂಗ ನೋಡಿರಿ ಸರ್? ಅದಾವ್ರಿ ಸರ್ ಎತ್ತರಿ. ಈಗಿನ ಈಗಿನ ಜೀವಮಾನದಾಗ ಹೆಂಗಾಗೈತೆ ಅಂತ ಸರ್, ಎಲ್ಲ ಯಂತ್ರೋಪಕರಣ ಆಗ್ಬಿಡ ಸರ್. ಈಗಿಂದಾಗ ಎತ್ತ ಕಟ್ಟುವುದು ಜನನೇ ಇಲ್ಲ ಸರ್, ಎಲ್ಲ ಬೇಚಿ ಅರ್ವಿ ಹಾಕೊಂಡು ಯಂತ್ರೋಪ ಮೇಲೆ ಕುಂತ್ಕ್ಯಾರ ಕೆಲಸ ಮಾಡೋ ಜನ ಐತ್ರಿ ಸರ್. ಅಂತಂದ್ರೆ ನಾವು ಎತ್ತ ಕಟ್ಟಿವಿ ಸರ್. ಈಗ ಎತ್ತನ್ನು ಇರಲಿ ಅಂದ್ರೆ ಮೊದ್ಲಿಂದ ಬಂದತಿ ಎತ್ತಿಂದ ಮಾಡುವಂತ ಗೆಳೆಯರೆ ಏನಾಗತ್ತೆ ರೀ, ನೆಲ್ಲಾಗ ಜಾಸ್ತಿ ಲೆಂತಿ ಹೋಗಲ್ ಸರ್. ಅಷ್ಟ ಎಷ್ಟು ಬೇಕು ಭೂಮಿ ಅಂಶ ಅಷ್ಟ ಒಂದು ಗೇನ ಗಳೆ ಆಗತ್ತೆ ಸರ್. ಯಂತ್ರೋಪಕರಣ ಮಾಡುದ್ರೆ ಒಂದೊಂದು ಮೊಳ ಗಂಟ್ಲೆ ನಿಗ್ಲ ಹೊಡಿಸಿ ಸರ್, ಅದು ನಮ್ಗೆ ಅವಶ್ಯಕತೆ ಇಲ್ಲ ಸರ್. ಎರೆಹುಳು ಸತ್ತು ಹೋಗ್ಬಿಡ್ತಾವೆ. ಹಾ ಸರ್, ಎರೆಹುಳು ಸತ್ತು ಹೋಗ್ತಾ ಸರ್. ಎತ್ತಿನ ಗಳೆಯಿಂದ ಮಾಡುವಂತ ಸರ್ ಇರುವಂತ ಸೂಕ್ಷ್ಮಾನು ಜೀವಿಗಳು ಸಾವಿಲ್ ಸರ್ ಎತ್ತಿನ ಗಳೆಯಿಂದ ಸರ್. ಯಂತ್ರೋಪಕರಣ ಮಾಡುವಂತ ಸೂಕ್ಷ್ಮಾನು ಜೀವಿಗೆ ಎಫೆಕ್ಟ್ ಇದೆ ಸರ್, ಅಂದ್ರೆ ಜಾಸ್ತಿ ಬೆಳೆ ತೆಗಿಯಕ್ಕೂ ಆಗಲ್ಲ ಸರ್ ನಮ್ಗೆ. ಇಲ್ಲಾಂದ್ರೆ ನಾವೇನಾಗತ್ತೆ, ನಮ್ಮ ಮಣ್ಣು ಹಾಳು ಮಾಡ್ಕೊಂಡು ನಾವು ಜಾಸ್ತಿ ಖರ್ಚು ಮಾಡ್ಬೇಕಾಗತ್ತೆ. ನೀವು ಹೇಳಿದ್ರಿ ಆಕಳ ಸಾಕ್ತೇನೆ ಅಂದಾಗ ಒಬ್ರು ರೈತರು ಏನ್ ಮಾಡಿದ್ರು, ಜೆರ್ಸಿ ಆಕಳ ತೊಗೊಂಬಂದ್ರು ಅವರು. ಏನು ತರಬೇತಿ ಎಲ್ಲ ಏನಿಲ್ಲ, ಒಂದು 15 ಜೆರ್ಸಿ ಆಕಳ ತೊಗೊಂಬಂದ್ರು. ಮೊದಲು ಚಲೋ ಹಾಲು ಕೊಡ್ತಿದ್ದು ಅವ್ರಿಗೆ, ಜೆರ್ಸಿ ಆಕಳಕ್ಕೆ ಏನ್ ಬೇಕು ಆಹಾರ ಕೊಡಕ್ಕಾಗ್ಲಿಲ್ಲ. ಆಮೇಲೆ ಅವ್ ಹಾಲು ಕಡಿಮೆ ಮಾಡೋದು, ಏನು ರೋಗ ಬಂದ ತಿಳ್ಕೊಂಡು ಅವನ್ನ ಮತ್ತೆ ಮಾರ್ಬಿಡೋದು. ಅಂದ್ರೆ ಎಷ್ಟು ರೊಕ್ಕ ಕೊಟ್ಟು ತಂದಿರ್ತಾರ 10%ಗೆ ಮಾರ್ಬಿಡೋದು, ಈಗ ಲಾಭ ಹೆಂಗಾಕತ್ತೆ ಅಂತೀರಿ? ಹಿಂಗ್ ಮಾಡ್ಲಿಕ್ಕೆ ಜನ ಹಿಂಗ್ ಮಾಡಬಾರ್ದು ಅಂತವ್ರಿಗೆ ಏನ್ ಹೇಳ್ತೀರಿ ನೀವು? ಅಂತವ್ರಿಗೆ ಏನ್ ಮಾಡ್ಬೇಕು ಸರ್? ಕೃಷಿ ಇಲಾಖೆ ಹೊಳು ಪಶು ಇಲಾಖೆ ಅವ್ರಿಗೆ ಜೊತೆ ಮಾತಾಡಿ ಅವ್ರ ಜೊತೆ ಸಲಹೆ ತಗೊಂಡು, ಪ್ರತಿ ವರ್ಷದಾಗ 6 ತಿಂಗಳಿಗೊಮ್ಮೆ ಟ್ರೈನಿಂಗ್ ಇರ್ತಾವ ಸರ್ ಕೃಷಿ ಇಲಾಖೆಯಿಂದ ಹೊಳೆ ಪಶು ಇಲಾಖೆಯಿಂದ. ಅವ್ರ ಜೊತೆ ಸಲಹೆ ತಗೊಂಡ್ಕ್ಯಾರ ಸರ್, ಟ್ರೈನಿಂಗ್ ಮಾಡಿ ನಾವು ಅದನ್ನ ಸಲಹೆ ಪಡ್ಕೊಂಡೇ ಮಾಡ್ಬೇಕು ಸರ್. ಪ್ರತಿಯೊಂದು ಕೃಷಿ ಒಳಗೂ ನಾವು ತೊಡಗಿಸ್ಬೇಕಾದ್ರೆ ಕೃಷಿ ಇಲಾಖೆ ಮೊದ್ಲಿಕ್ಕೆ ಅವ್ರು ಭೇಟಿಯಾಗಿ ಅವ್ರ ಸಲಹೆ ತಗೊಂಡು ಮಾಡ್ಬೇಕು ಸರ್ ಪ್ರತಿಯೊಂದು. ಒಳ್ಳೆ ಕೃಷಿ ಇಲಾಖೆಯಿಂದ ಏನು ಬರ್ತಾವ ಸೌಲಭ್ಯ ಪ್ರತಿಯೊಬ್ಬರು ರೈತರು ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಸರ್ ನಮ್ಮ. ಮಲ್ಲಪ್ಪ ಅವರೇ ನೋಡ್ರಿ, ಬಹಳ ಸಂತೋಷ. ಈಗ ನೋಡ್ರಿ ಹಳೆಯ ಒಂದು ಪದ್ಧತಿ ನೀವು ಹೆಂಗ ಇಟ್ಕೊಂಡಿರ ಅಂದ್ರೆ, ಮನೆಯೊಳಗ ಬೆಸನ್ಕಿ ಒಳಕಲ್ಲು ಒಣಕಿ ಬೂದ್ ಬಣ್ಣದ ಕುಂಬಳಕಾಯಿ ಮನೆಗ ಇಟ್ಕೊಂಡ್ರಿ, ಆಮೇಲೆ ಗಿರಣಿ ಮತ್ತೆ ಗಿರಣಿ ಐತ್ರಿ, ಚಪಾತಿ ತವಿ ಮನೆಯಾಗ ಜೋಳದ ರೊಟ್ಟಿ ಮಾಡೋದು, ಈಗೆಲ್ಲ ಮಷಿನ್ ಬಂದ್ಬಿಟ್ಟು ಮಾಡಕತ್ತೀರಿ. ಒಲಿ ಹಚ್ಚಿ ನಾವು ರೊಟ್ಟಿ ಮಾಡಿದ್ರೆ ಅದರ ರುಚಿನೇ ಬೇರೆ. ಕುಟುಂಬ ಸರ್ ನಮ್ಗೆ ಅದು ಮಿಷಿನ್ ಮ್ಯಾಗಿಂದ ಇದಾಗಲ್ಲ ಅಂತ ಅದೆಲ್ಲ ಮನೆಯಾಗ ಮಾಡ್ಕೋತ ಸರ್. ರೆಂಟೆ ಕುಂಟಿ ಹಗ್ಗದ ಮಿಣಿ ನೋಡ್ರಿ, ಇವೆಲ್ಲ ಹನಿ ನೀರ ಪೈಪ್ಗಳು ಅಂದ್ರೆ ಎಷ್ಟು ಚಂದ. ನೀವು ಫೋಟೋ ನಾನು ಬಹಳ ಖುಷಿ ಆತ್ರಿ, ಇದನ್ನೆಲ್ಲ ಒಬ್ರು ನೋಡಿದ್ರೆ ಏನಾಗತ್ತೆ, ನಾವ್ಯಾಕೆ ಮಾಡಬಾರ್ದು ಅನಿಸ್ತದೆ. ಕರೆನಾ ನೀವು ಮ್ಯಾಗ ಗೊತ್ತಾಗಲ್ಲ ಸರ್, ಇದನ್ನೆಲ್ಲ ನೋಡ್ರಿ ಅಂದ್ರೆ ನಿಮ್ಗೆ ಪೇಟೆಗಾಲ ಗೊತ್ತಾಗ್ಬಿಡೋದು ಸರ್. ಎಣ್ಣೆ ಹೊಡಿಲಿಕ್ಕೆ ಕೈ ಪೈಪು ಅದಾವ ಸರ್. ಯಾರು ನಿಮ್ಗೆ ನಮಗೆ ಸ್ವಲ್ಪ ತರಬೇತಿ ಕೊಡ್ರಿ ಅಂತ ಬಂದಾರ ನಿಮ್ ಕಡೆ? ಬಂದಾರ ಸರ್. ಏನೇನು ಸಹಾಯ ಮಾಡಿದ್ರೆ? ಫೋನ್ ಹಚ್ಚಿ ನೀವು ಹೇಳ್ತೀನಿ. ನಮ್ಮ ಆಜುಬಾಜು ಈಗ ನೋಡ್ರಿ, ಒಂದು 100 ಎಕರೆ ಹೊಲ ಸುಡು ಬಂದ್ ಮಾಡ್ಸಿನ್ರಿ, ನಾ ಹಿಡಿದು ಸುಡ್ತಿರ್ರಿ ಅವ್ರ ಸದಿ ಕಟಾವು ಮಾಡಿ ಬೇಕಾರಿ ಕಮ್ಮಿ ಸದಿರಿ, ಈ ಸುಡಿದ್ರು ಬಿಡಿಸ್ಬಿಟ್ಟೇನ್ರಿ ಸರ್. ನಾ ಸುಡಿಬ್ಯಾಡ್ರಪ್ಪ ದಯವಿಟ್ಟು, ನಮಗೆ ಭೂಮಿ ಆರೋಗ್ಯ ಕೆಡಿಸ್ತಾನು, ಸುಡಿಬ್ಯಾಡ್ರಪ್ಪ ಅಂತ ಹೇಳ್ಬಿಡ್ತಾನ್ರಿ ಹೊಲಕ್ಕೆ ಹೋಗಿರಿ. ಮತ್ತೆ ಅವ್ರು ಏನೋ ಬಂದು ರೈತರು ಬಂದು ಕೇಳಿದ್ರು ನಮ್ಮ ಹೊಲಗಳು ನೋಡಕ್ ಬರ್ತಾರೆ ನಮ್ದು, ಅವ್ರಿಗೆ ನಾವು ಒಳ್ಳೆ ತರಗತಿ ಕೊಡ್ತೇನ್ರಿ. ಹಿಂಗ್ ಮಾಡ್ರಪ್ಪ ಹಿಂಗ್ ಮಾಡ್ರಿ, ಮುಂದಿನ ಪೀಳಿಗೆ ನಾವು ಒಂದ್ ಸ್ವಲ್ಪ ಮೋಸ ಮಾಡತ್ತವು. ಹೌದು, ಕಡೆಗೆ ಟ್ರ್ಯಾಕ್ಟರ್ ಹೊಡೆದು ಹಂಗ ಬಿಟ್ಬಿಟ್ರೆ ತಾನ ಗೊಬ್ಬರ ಕತ್ತಿ. ಯಾಕೆ ಸುಡ್ತಾರ ಅವರು ಸರ್? ಅವರು ಏನಾಕತ್ತಂದ್ರೆ ಕಸಗಾ ಬಾಳಾಕತ್ತಿ, ಹುಳ ಪುಡಿ ಹಾಕದ ಕವು ಆ ತಲೆಯಾಗ ಬೌನಾರಿ ಅವ್ರದ್ದು. ನಮ್ಗೆ ಹಾದಾಗ ಗಾಂ ಹೋಗುದಿಲ್ಲ, ಚದಿ ಸುಡ್ಲಿಕ್ಕಂದ್ರ ಸರ ನಾವು ಕಸ ಎಣ್ಣೆ ಹೊಡಬೇಕಾಗಿಲ್ರಿ, ಒಂದ್ ಕಸ ಬರಂಗಿಲ್ರಿ, ಎಲ್ಲಾ ನಿವಾರಣೆ ಆಕತ್ರಿ. ಆದ್ರೆ ನಾನ್ ರೈತನಲ್ಲಿ ತಲೆಯಾಗಿ ಏನ್ ಮಾಡಿತ್ತಂದ್ರೆ ಹುಳ ಪುಡಿ ಹಾಕವು, ಕಸ ಹಾಕತಿ, ಡ್ವಾಣಿ ಹುಳ ಹಾಕವು. ಡ್ವಾಣಿ ಉಳಿದು ಅಂದ್ರೆ ದೊಡ್ಡ ಮಾತವಾಗಿಬಿಡತ್ರಿ ನಮ್ಮಲ್ಲಿಗ, ನಮ್ ಕಡೆ ಡ್ವಾಣಿ ಉಳಿದ್ರಿ. ಅದು ಚದಿ ಬಿಟ್ಟದ್ರಲ್ಲೇ ಹಾಕತಂತ ಅವ್ರು ನಮ್ಮ ರೈತರು ಬನ್ನವರಿ, ಅದ ಅದು ತಪ್ಪು ಕಲ್ಪನಾರಿ. ನಾವು ಏನಾಕತ್ತಂದ್ರಿ, ನಾವು ಅದನ್ನ ಡ್ವಾಣಿ ಉಳಿದು ನಾವು ರೆಕಾರ್ಡ್ ಮಾಡುವುದು ಅಂತ ಹೇಳ್ರಿ. ಅವನ್ನೆಲ್ಲ ತಂದು ಹಾಕಿರ್ರಿ, ಬೇವಿನ ಹಿಂಡಿ ಹಾಕಿರ್ರಿ, ಬರಂಗಿಲ್ಲ, ಆಗಂಗಿಲ್ರಿ ಆ ಟೈಮ್ ಕಾಲ. ಆಮೇಲೆ ಅದ್ರೊಳಗ ಅಂತರ್ ಬೆಳೆ ಮಾಡ್ತಿರಲ್ಲ, ಅವು ದಣ್ಣು ಹುಳು ತಿನ್ನುವಂತ ಇವು ಹುಳಗಳು ಬರ್ತಾವ, ಅಂತರ್ ಬೆಳೆ ಮಾಡ್ಬೇಕು. ದಣ್ಣು ಹುಳಕ್ಕೆ ಕಾರಣ ಸರ, ಒಡ್ಡಿಗೆಲ್ಲ ಕಸದನ್ನೇ ಹೊಡೆಯತ್ತಾರ ಸರ್. ಒಡ್ಡಿಗೆಲ್ಲ ಕಸದನ್ನೇ ಹೊಡಿಯಲ್ಲ, ಒಡ್ಡಿನಾಗಿರುವಂತ ಹುಳಗಳೆಲ್ಲ ಬಂದು ಭೂಮಿಗೆ ಸೇರ್ಕಬೇಡಿ ಆಗತ್ತ ಸರ್. ಆ ಉದ್ದೇಶಕ್ಕೋಸ್ಕರ ಅವು ದಣ್ಣು ಹುಳ ಜಾಸ್ತಿ ಆಗ್ತಾವ ಸರ್. ರೈತರು ಏನ್ ತಿಳ್ಕೊಂಡ್ಬಿಡ್ತಾರೆ, ನಾವು ಹೊಲಗೆಲ್ಲ ಸದಿ ಬಿಟ್ಟರೆ ದಣ್ಣು ಹುಳ ಆಗ್ತಾವ ಅಂತ ತಿಳ್ಕೊಂಡ್ಬಿಡ್ತಾರೆ. ಒಡ್ಡಿಗೆಲ್ಲ ಜಾಸ್ತಿ ಕಳೆ ನಾಶಕ ಬಳಸಬಾರ್ದು ಸರ್, ಅದ ಮೇನ್ ಕಾರಣ ಸರ್. ಒಟ್ಟ ಮಲ್ಲಪ್ಪ ನೋಡ್ರಿ, ಹೊಲ ಅಂದ್ರೆ ಮನೆ ಆಗೈತೆ ನಿಮ್ಗೆ, ಅಷ್ಟು ಪ್ರೀತಿಯಿಂದ ನೀವು ಹೊಲದ ಜೊತೆಗೆ ನೀವು ಅಲ್ಲಿ ಮಣ್ಣಿನ ಜೊತೆಗೆ ನೀವು ಸಂಬಂಧ ಬೆಳೆಸ್ಕೊಂಡ್ರಿ, ಅದಕ್ಕೆ ನೀವು ಇಷ್ಟು ಖುಷಿಯಿಂದ ಇದೀರಿ. ಮತ್ತೆ ದಿವಸದಿಂದ ದಿವಸಕ್ಕೆ ನೀವು ಬೇರೆ ಬೇರೆ ಹೊಸ ಹೊಸ ಏನದ ಮಾಡಕ್ ಸಾಧ್ಯತೆ. ಯಾರೋ ಒಂದು ವಿಜ್ಞಾನಿಗಳು ಯಾರು ಬಂದಾರ ನಿಮ್ಮ ಹೊಲಕ್ಕೆ? ಬಂದಾರ ಸರ್. ಏನ್ ಹೇಳ್ತಿದ್ರು ಅಂದ್ರೆ, ಈಗ ಕೃಷಿ ಇಲಾಖೆದವರು ನಮ್ಮ ಹೊಲಕ್ಕೆ ವಿಸಿಟ್ ಆದಾಗ ಏನ್ ಮಾಡ್ತಾರೆ ಸರ್, ನಮ್ಮಲ್ಲಿರುವಂತ ತಂತ್ರಜ್ಞಾನ ಏನೇನ್ ಬಳಸ್ಕೊಂಡಿಲ್ಲ ಸರ್, ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋರಿ, ಹೊಳೆ ನಮ್ಮ ಸಲಹೆ ಪಡ್ಕೋರಿ, ಕೃಷಿ ಇಲಾಖೆ ಬಂದು ಭೇಟಿಯಾಗಿ ನಮ್ಮ ಕೃಷಿ ಇಲಾಖೆಯಿಂದ ಏನೇನು ಬರ್ತಾವ ಸೌಲಭ್ಯ ತಗೋರಿ, ನಮ್ಮ ಕಂಟಿನ್ಯೂ ಕಾಂಟ್ಯಾಕ್ಟ್ ಇರಿ ಅಂತ ಹೇಳ್ತಾರೆ ಸರ್. ಮತ್ತೆ ಹೊಳೆ ನಾವಂತ ಹೊಸದ ಏನಾರ ಅಳವಡಿಸ್ಕೊಂಡ್ರೆ ಅದು ಇನ್ನೂ ರೈತರಿಗೆ ಬೇರೆ, ಅವ್ರಿಗೆ ಕೃಷಿ ಇಲಾಖೆ ಬಂದು ಬೆಟ್ಟಕ್ಕಿರ್ತಲ್ಲ ಸರ್ ನಮ್ಮಂತ ರೈತರ, ಅವ್ರಿಗೆ ಹೇಳಿ ನಮ್ಮ ಹೊಲ ಕಳಿಸ್ತಾರೆ, ಆ ರೈತರಿಗೆ ನಾವು ಸಲಹೆ ಕೊಡ್ತೀವಿ ಸರ್. ಬಹಳ ಸಂತೋಷ. ಸೋಮಲಿಂಗಪ್ಪ ಅವರೇ, ನೀವೀಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಓದ್ಬೇಕಂತ ಆಸಕ್ತಿ ಅದ, ಬಹಳ ಸಂತೋಷ. ಆದ್ರ ಜೊತೆಗೆ ನೋಡ್ರಿ, ಕೃಷಿ ಭೂಮಿಯೊಳಗೂ ನೀವು ನಿಮ್ಮ ಸಮಯ ಕಳೆದಿರಿ, ನಿಮಗೆ ಏನ್ ಅನಿಸ್ತದ? ಬಹಳ ಖುಷಿ ಅನಿಸ್ತದೆ. ಆಕ್ಚುಲಿ ನಾವು ಇದಕ್ಕೆ ಬರಬಾರ್ದು, ಆದ್ರೂ ನಾನು ಏನೋ ಒಂದು ಇದನ್ನ ಕೊಟ್ಟರಲ್ಲಪ್ಪ ಅಂತ ಅಂದ್ರೆ ಮುಂದುವರ್ಸ್ಕೊ ಹೊಟ್ಟೆನ ಅಷ್ಟೇ. ಉಳ್ಕಿದ್ ನಾ ಏನಿದೆ ಅಂದ್ರೆ ಕೃಷಿಗಾಗಿ ನಂದು ಮೊದಲು, ಕೃಷಿ ಮೊದಲು, ಆಮೇಲೆ ಇದೆಲ್ಲ. ಮೊದಲಿಂದ ನಾವು ಕೃಷಿಯಿಂದ ನಮ್ಮ ತಂದೆಯಿಂದ ಏನು ಬಂದದಿಲ್ಲ, ಅದನ್ನೇ ಮುಂದುವರ್ಸ್ ಹೋಗ್ಬೇಕಂದ್ರೆ ನಮ್ದು ಆಸೆ. ಏನೋ ಒಂದು ದೇಶ ಸೇವೆ ಮಾಡಿ ಬಂದನೆ ಒಂದು ಇದೇ ಒಂದು ಮಾಡ್ಬೇಕಂತ ಇರೋದು ಅಷ್ಟೇ. ಬಾಕಿ ಎಲ್ಲ ನಮ್ದು ಮೊದಲು ಜೈ ಜವಾನ್ ಜೈ ಕಿಸಾನ್, ಆ ನಂತರ ಇದೆಲ್ಲ, ಅದೇ ಒಂದೇ ನಮ್ದು ಉದ್ದೇಶ. ಜೈ ಜವಾನ್ ಅಂದ್ರೆ ಜೈ ಕಿಸಾನ್ ಅಂತ ನೀವು ಹೊಳಿ ಬಂದಿರಲ್ಲ, ಅದು ಬಹಳ ಮುಖ್ಯ. ಹೌದು ಸರ್, ನೀವು ಅಲ್ಲಿಂದ ಜೈ ಜೈ ಅಂತ ಹೇಳಿ ಬಂದ್ರಿ. ಹೌದು ಸರ್. ಮತ್ತೀಗ ನಿಮ್ಮ ಅಣ್ಣಾರಿಗೆ ನೀವು ಜೈ ಕಿಸಾನ್ ಅಂತ ಹೇಳಕತ್ತೀರಿ. ಹೌದು ಸರ್. ನಿಮ್ಮ ಕುಟುಂಬ ನೋಡೋದು ಬಹಳ ಖುಷಿ ಆಗುತ್ತೆ ಸೋಮಲಿಂಗಪ್ಪ ಅವರೇ. ಈ ಒಂದು ಯುನಿಟಿ ಏನದಲ್ಲ, ವಿಭಕ್ತ ಕುಟುಂಬದ ಒಂದು ಒಕ್ಕಟ್ಟು ಏನದಲ್ಲ, ನಮಗೆ ಸಹಾಯ ಮಾಡೋದು. ಸಮಗ್ರ ಕೃಷಿ ಎಷ್ಟು ಜನ ಇದ್ರು ಕಡಿಮೆ ಅಲ್ಲ? ಇಲ್ಲಾಂದ್ರೆ ಆಳ ಎಷ್ಟು ದುಬಾರಿ ಹೋಗುತ್ತೆ. ಹೌದಿಲ್ರಿ? ಹಿಂಗಾಗಿ ನಿಮ್ಮ ಖರ್ಚು ಕಡಿಮೆ ಮಾಡ್ಕೊಂಡಿದ್ರೆ ಆದಾಯ ಜಾಸ್ತಿ ಆಗಿದೆ. ಆಮೇಲೆ ಹೊಸ ಹೊಸ ನೀವು ಏನ್ ಮಾಡಿರಿ, ಕೃಷಿ ಅಧಿಕಾರಿಗಳ ಸಹಾಯ ತಗೊಂಡಿರಿ, ಮತ್ತೆ ಹೊರಗಡೆ ನೋಡ್ಕೊಂಡ್ಬಂದಿರಿ, ಏನು ಹೊಸದ್ ಮಾಡಿದ್ರಿ ಏನಾಗತ್ತ ನೋಡಿರಿ. ಬದುವು ಗಂಟೆ ನೀವು ಅರಣ್ಯ ಕೃಷಿ ಮಾಡಿರಿ, ಹಿಂಗಾಗಿ ನೀರು ಹೊರಗೆ ಹೋಗುದಿಲ್ಲ. ಆಮೇಲೆ ಒಳಗಡೆ ಕೂಡ ನಿಮ್ಮ ಮಣ್ಣು ಫಲವತ್ತ ಆಗಿರ್ಲಿಕ್ಕೆ ನೀವು ಅಂತರ ಬೆಳೆ ಮಾಡ್ತಾ ಇದ್ದೀರಿ. ನಮಗೆ ಕಾಳು ಕಡಿ ಕಾಯಿಪಲ್ಲೆ ಹಣ್ಣು ಯಾವ್ದಕ್ಕೂ ಕೊರತೆ ಇಲ್ಲ. ಮೊದಲು ನಿಮ್ಮ ಮನೆಯನ್ನು ಕೂಡ ಚೆನ್ನಾಗಿ ನೋಡ್ಕೋತೀರಿ, ಮನೆಯಲ್ಲೂ ಕೂಡ ಎಲ್ಲರಿಗೂ ಕೂಡ ಆರೋಗ್ಯ ಚಲೋ ಅದ. ನೀವು ಹೊರಗಡೆ ಜಾಸ್ತಿ ಕೊಳ್ಳೋದೇ ಎಲ್ಲಿ ಕಾಣುತ್ತೆ ಸರ್? ಕಂಬಾರ್ ಸಾಲಿ ಬಡಗಿ ಸಾಲಿ ಸರ್ ಎಲ್ಲ ನಾವು ಸ್ವಂತ ಮಾಡ್ಕೋತೀವಿ ಸರ್. ಅಂದ್ರೆ ಏನೋ ಕುರುಪಿ ಬೇಕಾದ್ರೂ, ಕೊಡ್ಲಿ ಬೇಕಾದ್ರೂ, ಒಂದೇನೋ ಕೆಬ್ಬನ್ ಜಾಡ್ನಿ ರೆಡಿ ಆಗ್ಬೇಕು ಸರ್, ಎಲ್ಲ ಸ್ವಂತ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀವಿ ಸರ್. ನಾವು ಹೊರಗಡೆ ತರೋ ಅವಶ್ಯಕತೆ ಇಲ್ಲ ಸರ್. ಈಗ ಒಂದು ನೀಗ್ಲು ಮುಂಜಾ ಮುರಿತಾನೆ ಸರ್, ಅಂದ್ರೆ ಇಡಿಂಗ್ ನಾವು ಮಾಡ್ಕೊಂಡ್ಬಿಡ್ತೀವಿ ಸರ್. ಒಳ್ಳೆ ಒಂದು ಸಡ್ ಹಾಕ್ಬೇಕಾದ್ರೆ ಸಡ್ ನಾವು ನಿರ್ಮಾಣ ಮಾಡ್ಕೋತೀವಿ ಸರ್. ಅಂದ್ರೆ ಒಟ್ಟ ಜಾಸ್ತಿ ಸರ್ ಹೊರಗಿನ ಖರ್ಚು ಇಲ್ಲ ಸರ್. ಪ್ರತಿಯೊಂದು ವೆಲ್ಡಿಂಗ್ ಮಿಷಿನ್ ಆತಿ, ಕಟರ್ ಮಿಷಿನ್ ಆತ ಸರ್, ಕಂಬಾರ್ ಸಾಲಿ ಏನಿರ್ತಾರೆ ಎಲ್ಲರೂ ನಮ್ಮ ಅಪ್ಪಾರ ಮಾಡ್ತಾರೆ. ಅವರು ಏನು ಸಾಲಿ ಕಲ್ತಲ್ಲ, ಏನ್ ಮಾಡಿಲ್ಲ ಸರ್ ನೋಡ್ರಿ. ಅವರು ಎಲ್ಲ ಸರ್ ಮನೆಯಲ್ಲೇ ರೆಡಿ ಮಾಡ್ತೀವಿ ಸರ್. ಪ್ರತಿಯೊಂದು ಸಾಮಾನ್ ಸರ್ ನಿಮ್ಮ ಹೊಲಕ್ಕೆ ಬರ್ಬೇಕಾದ್ ನಾವು ನಮ್ಮ ಸಾಕಷ್ಟು ರೈತ ಬಾಂಧವರು ಕೂಡ ಮಾಡ್ತಾರೆ. ನಮ್ಮ ಅಪ್ಪ ಏನ್ ಮಾಡ್ತಾರೆ, ಬಡಿತಾನ ನಮ್ದಷ್ಟ ಮಾಡಲ್ಲ, ಯಾರೋ ಆಜು ಬಾಜು ಇದ್ರು ಅವ್ರದ್ದು ಮಾಡ್ಕೊಡ್ತಾರೆ ಸರ್. ಹೆಲ್ಪ್ ಮಾಡ್ತವ್ರೆ, ಬೇಕಾರ ಬಲ್ರಿ, ಗಿರಣಿಗೆ ಹಾಕಿ ಕೊಡ್ತವ್ರಿ. ಒಳ್ಳೆ ಮತ್ತೆ ಬಡಿಗ್ ಸರ್ ಯಾರು ಬಾಂಧ ಹೆಲ್ಪ್ ಮಾಡಪ್ಪ ಅಂದ್ರೆ ಹೆಲ್ಪ್ ಮಾಡ್ಕೊಡ್ತಾನೆ ಸರ್. ನೋಡ್ರಿ, ಯಶಸ್ವಿಯಾದ ರೈತ ಬಾಂಧವನ ಮನಸ್ಸಂದ್ರೆ ಬಹಳ ಉದಾತ್ತ ಭಾವಿಸ್ತದೆ. ನಮ್ಗೆ ಇಳುವರಿ ಬರ್ತದಲ್ಲ, ಒಂದು ಪಾಲು ನನಗೆ ಒಂದು ಪಾಲು ನಿನಗಂತ ಭೂಮಿಗೆ ಹೇಳ್ತಾನ, ಒಂದು ಪಾಲು ಇನ್ನೊಬ್ಬರಿಗೆ ಬಂದು ಬಂತ. ಹಂಗ ಅಷ್ಟು ಆ ಒಂದು ತತ್ವದಾಗ ನೀವು ಬದುಕಲಿಕ್ಕೆ ನಿಮ್ಮ ಒಂದು ಯಶಸ್ವಿ ಜೀವನದಲ್ಲ ನಮ್ಮೆಲ್ಲ ರೈತ ಬಾಂಧವರಿಗೆ ಮಾರ್ಗದರ್ಶಿ. ರೈತ ಬಾಂಧವರೇ, ಸಮಗ್ರ ಕೃಷಿ ಅಂತ ನೀವು ಮುಖ ಮಾಡಿ ಮಲ್ಲಪ್ಪ, ವರ್ಷಕ್ಕೆ ಎಷ್ಟು ಆದಾಯ ಆಗ್ತದೆ? ವರ್ಷಕ್ಕೆ ಆದಾಯ ಚಲೋ ಐತೆ ಸರ್. ಅದೇನ ನಮಗೆ ಯಾಕಂದ್ರೆ ನಾವು ಕೂಡ ಕುಟುಂಬದ್ರೆ ಆದಾಯ ಚಲೋ ಐತ್ರಿ. ಒಂದು 40 ಲಕ್ಷ ತಗ ಖರ್ಚಾದ್ರಿ, ಒಂದು 30 ಲಕ್ಷ ಅಂತೂ ಮಿನಿಮಮ್ ಉಳಿದೈತೆ ಸರ್ ನಮ್ಗೆ. ಒಳ್ಳೆ ಆದಾಯ ಉಳಿದೈತೆ ಸರ್. ಒಳ್ಳೆ ಆರೋಗ್ಯ, ಒಳ್ಳೆ ಆರೋಗ್ಯ, ಮೊದಲು ಆರೋಗ್ಯ ಇಟ್ಕೋಬೇಕ್ರಿ, ಆ ನಂತರ ಒಳ್ಳೆದ ಬೆಳಿಬೇಕ್ರಿ. ಎಲ್ಲರೂ ಭೂಮಿ ತಾಯಿ ಜೊತೆಗೆ ಇದಿರಲ್ಲ, ಹಿಂಗಾಗಿ ಒಳ್ಳೆ ಮನಸ್ಸು ಅದ. ಮುತ್ತಣ್ಣ ನೋಡ್ರಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಮುತ್ತಣ್ಣ, ನಿಮ್ಮ ಯಶಸ್ವಿ ರೈತ ಕುಟುಂಬದ ಅವರು ಜನ ಮಾತಾಡ್ಬೇಕು, ನಮ್ಮ ರೈತ ಬಾಂಧವ್ ನಿಮ್ನ ಭೇಟಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಂದು ದೂರವಾಣಿ ಸಂಖ್ಯೆ ಹೇಳ್ರಲ್ಲ ನಿಮ್ ಕಾಕಾರದು. 7353531 97 ಸರ್. ಇನ್ನೊಮ್ಮೆ ಹೇಳ್ರಿ. 7353531 97 ಸರ್. ಕನ್ನಡದ ಹೇಳ್ರಲ್ಲ. 7353531 97 ಸರ್. ಇದಕ್ಕೆ ಯಾವಾಗಾದರೂ ಕಾಲ್ ಮಾಡ್ಬೋದು ಸರ್, ನಾವು ಸಲಹೆ ಕೊಡ್ತೀವಿ ಸರ್ ಪ್ರತಿಯೊಬ್ಬರು ರೈತರಿಗೆ, ರೈತ ಬಾಂಧವರಿಗೆ. ನಮ್ಮಿಂದ ಇನ್ನೊಬ್ರು ಸ್ಫೂರ್ತಿ ಆಗ್ಬೇಕು ಸರ್, ನಾವೇ ಅಟ್ಟ ಬೆಳೆದು ನಾವೇ ಅಟ್ಟ ಸ್ಫೂರ್ತಿದಾಯಕ ಆಗ್ಬೇಕಂತ ಇನ್ನೊಬ್ರಿಗೆ ಸ್ಫೂರ್ತಿದಾಯಕ ಆಗ್ಬೇಕು ಸರ್. ನಾವು ಈಗಿನ ಜೀವಮಾನದಾಗ ಹೆಂಗಾಗೈತೆ, ಕೃಷಿಗೆ ಜಾಸ್ತಿ ಒಲವು ತೋರ್ಸಾತಾರ ಸರ್ ಈಗಿನ ಜನ ಸರ್. ಅದಾಗ ಈಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಲಂತೆ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ ಸರ್. ಅದೊಂದು ಆ ರೈತರು ಏನ್ ಮಾಡ್ಬೇಕು ಸರ್, ಹೊಸ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಜಾಸ್ತಿ ಇನ್ಕಮ್ ತೆಗಿಯುವಂತ ಬೆಳೆಗಳನ್ನ ಬೆಳಿಬೇಕು. ಈಗ ನೀವು ಮಾತಾಡೋದು ನೋಡಿದ್ರೆ ನಾವು ಅನ್ಕೋತೀವಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಬೇಕು ಅಂತ. ರೈತರು ಮೊದ್ಲು ತಪ್ಪು ಮಾಡೋದು ಸರ್, ಅವ್ರು ಏನ್ ಮಾಡ್ತಾರೆ, ಈಗ ನನ್ನ ಹೊಲ ಐತಿಪ್ಪ, ಹೊಲ 10 ಎಕರೆ ಐತಿ 20 ಎಕರೆ ಅಂತ ಹೇಳ್ಕೋತಾರೆ ಸರ್. ಅದಾಗ ಏನು ಹೊಸ ಹೊಸ ತಂತ್ರಜ್ಞಾನ ಬಳಸುವಲ್ಲ ಸರ್, ಆದಾಯ ಬರಲ್ ಸರ್. ಹಂಗಾಗಿ ಯಾರು ಕೊಡಕ್ ಮನಸ್ಸು ಮಾಡಲ್ಲ. ಅವ್ರು ಏನ್ ಮಾಡ್ಬೇಕು ಅಂದ್ರೆ ರೈತ ಸರ್, ಹೊಸ ಹೊಸ ತಂತ್ರಜ್ಞಾನ ಬಳಸ್ಬೇಕು ಸರ್. ಹೊಲದಾಗ ಪೀಕ್ ಹಾಕಿ ಬಂದು ಕಟ್ಟೆ ಮೇಲೆ ಕುಣಿತಾರೆ, ಮಿಶ್ರ ಬೆಳೆ ಮಾಡ್ಕೋಬೇಕು ಸರ್. ಜಾಸ್ತಿ ಇನ್ಕಮ್ ಬರುವಂತ ಪೀಕ್ಗಳು ಬೆಳಿಬೇಕು ಸರ್. ನಮ್ಮ ರೈತ ಬಾಂಧವರಿಗೆ ಒಂದ್ ಎರಡು ಕ್ಯೂ ಮಾತು ಹೇಳ್ರಿ, ಹೆಂಗ ನಮ್ಮ ಹೊಲ ನೋಡ್ಕೊಬೇಕು? ನಾವು ಹೊಲ ನೋಡ್ಕೋಬೇಕಂದ್ರೆ ಸರ್, ಪ್ರತಿದಿನ ಹೋಗಿ ನಾವು ಹೊಲಾಗ ಕೈ ಇಡಬೇಕು. ನಾವು ಮೊದಲ ಮೇನ ಈ ನಮ್ಮ ಮಣ್ಣಿನ ಆರೋಗ್ಯ ಏನ್ ತೆಪ್ಪೈತಿ ಏನಿಲ್ಲ ನಾವು ಸಲಹೆ ಅದನ್ನ ನೋಡಿದಾಗ ನಮ್ಗ ಭೂಮಿದ ಆರೋಗ್ಯ ಏನಾಕೈತಿ ಗೊತ್ತಾಗದ ಸರ್. ಅವಾಗ ನಾವು ರೈತರಾಗಕ್ಕೆ ನಾವು ಸ್ವಲ್ಪ ಅನುಕೂಲ ಆಗ ಸರ್. ನಾವು ಎಲ್ಲಾರು ನಾವು ಹೋಗಿ ಭೂಮಿ ಅಲ್ಲಿ ಐತಂತ ಬೇಗ ನೋಡುದು ಹೊರಗೆ ಬಂದ್ ನಿಂದ್ರದು ಅಂದ್ರೆ ರೈತ ಆಗ ಸಾಧ್ಯ ಇಲ್ಲ ಸರ್. ಆದ್ರೆ ನಾವು ರೈತರಿಗೆ ನಾವು ಕ್ಯೂ ಮಾತು ಹೇಳಕೊಂಡು ಸಂದೇಶ ಹೇಳ್ತೇನೆ ಸರ್. ಬಹಳ ಸಂತೋಷ ಮಲ್ಲಪ್ಪ ತುಳಜನವರ, ನೀವು ತೆಗ್ಗಿ ಹಾಳದವರು ಸೌದತ್ತಿಯವರು, ಇಷ್ಟು ಯಶಸ್ವಿ ಆಗಿರಿ ಅಂದ್ರೆ ಕುರಿ ಕಾಯಕ ಹತ್ತಿದವ್ರು ನೀವು, 10 ವರ್ಷ ಕುರಿಗಾಯಿ ಆಗಿ ಈಗ ಕೃಷಿ ರತ್ನ ಪ್ರಶಸ್ತಿ ತಗೊಂಡಿರಿ. ಕಬ್ಬಿನೊಳಗ 1 ಎಕರೆ 3.5 ಲಕ್ಷ ರೂಪಾಯಿ ನೀವು ಆದಾಯ ಮಾಡ್ತೀರಿ, ಅದ್ರೊಳಗ ಮತ್ತೆ ಸೌತೆಕಾಯಿ ಹಾಕಿ 1.5 ಲಕ್ಷ ರೂಪಾಯಿ ಆದಾಯ ಮಾಡ್ಕೊತೀರಿ. ಹಾ ನಿಜವಾಗಿ ಕೂಡ ನಿಮ್ ನೋಡಿ ಬಹಳ ಸಂತೋಷ ಆಗುತ್ತೆ. ಒಂದು ಸ್ವಾವಲಂಬನೆ ನಿಮ್ ಜೊತೆಗದ ಮತ್ತೆ ಆರ್ಥಿಕ ಒಂದು ಸದೃಢತೆ ನೀವು ಗಳಿಸ್ಲಿಕ್ಕೆ ಸಾಧ್ಯ ಆಗಿದೆ. ರೈತ ಬಾಂಧವರು ಎಲ್ಲರಿಗೂ ಮಾರ್ಗದರ್ಶಿ, ಪ್ರಗತಿಪರ ರೈತರಾಗಿ ಇಲ್ಲಿ ತನಕ ನಮ್ಮ ರೈತರ ಕಣ್ಣು ತರಿಸಿ ನಿಮಗೆ ನಮ್ಮೆಲ್ಲ ರೈತ ಬಾಂಧವರು ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ ಮಲ್ಲಪ್ಪ ಮುತ್ತಣ್ಣ ಮತ್ತ ಸೋಮಲಿಂಗಪ್ಪ ಅವರೇ, ಧನ್ಯವಾದಗಳು. ಇದುವರೆಗೆ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಸವದತ್ತಿ ತಾಲೂಕು ತಗ್ಗಿಹಾಳ ಗ್ರಾಮದ ಮಲ್ಲಪ್ಪ ನಾಗಪ್ಪ ಕೆರೋಜಿ, ಮುತ್ತಣ್ಣ ಹಾಗೂ ಸೋಮಲಿಂಗಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿನ್, ಸಂಕಲನ ಸುಮಾ ಸುರೇಶ್, ಸಹಕಾರ ಬಸಪ್ಪ ಹಿತ್ತಲಮನಿ. ಇನ್ನು ಮುಂದೆ ಕೇಳಿ ಗದಗ ತಾಲೂಕು ರೋಣದ ದೊಡ್ಡಬಸಪ್ಪ ವೈ ಎಂಡಿಗೇರಿ ಮತ್ತು ಸಂಗಡಿಗರಿಂದ ಕರಡಿ ಮಜಲು. We'll be right back. We'll be right back.